ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಇವತ್ತಿನಿಂದ ಹೊಸ ಅಧ್ಯಾಯ ಪ್ರಾರಂಭ. ಶ್ರೀರಾಮಕೃಷ್ಣರು ಮತ್ತು ಮಾಸ್ಟರ್ ಅಂತನ್ನುವ ಶಿರೋನಾಮೆ. 19 ಆಗಸ್ಟ್ 1883 ಶ್ರಾವಣ ಕೃಷ್ಣ ಪಾಡ್ಯಮಿ ಭಾನುವಾರ. ದೇವಾಲಯದಲ್ಲಿ ಈಗ ತಾನೇ ಮಧ್ಯಾಹ್ನದ ಮಂಗಳಾರತಿ ಮುಗಿದು ಬಾಗಿಲು ಹಾಕ್ತಾ ಇದ್ದಾರೆ. ಪರಮಹಂಸರು ಭಗವತಿಯ ಪ್ರಸಾದ ಸ್ವೀಕರಿಸಿದ ನಂತರ ತಮ್ಮ ಕೊಠಡಿಯಲ್ಲಿ ವಿಶ್ರಮಿಸಿಕೊಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ವಿಶ್ರಮಿಸಿದ ನಂತರ ತಮ್ಮ ಚಿಕ್ಕ ಮಂಚದ ಮೇಲೆ ಎದ್ದು ಕುಳಿತುಕೊಂಡಿದ್ದಾರೆ. ಮಾಸ್ಟರ್ ಮಹಾಶಯ ಕೊಠಡಿಯನ್ನು ಪ್ರವೇಶಿಸಿ ಅವರಿಗೆ ಪ್ರಣಾಮವನ್ನು ಮಾಡಿ ಒಂದು ಕಡೆ ನೆಲದ ಮೇಲೆ ಕುಳಿತುಕೊಂಡ ಬಳಿಕ ಆತನೊಡನೆ ವೇದಾಂತದ ಸಂಬಂಧವಾಗಿ ಈಗ ಶ್ರೀರಾಮಕೃಷ್ಣರು ಮಾತುಕತೆ ಆಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರ್ ಹೇಳ್ತಾರೆ, ನೋಡು, ಅಷ್ಟಾವಕ್ರ ಸಂಹಿತೆಯಲ್ಲಿ ಆತ್ಮಜ್ಞಾನದ ವಿಚಾರವಾಗಿ ಹೇಳಿದೆ. ಆತ್ಮಜ್ಞಾನಿಗಳು ಹೇಳ್ತಾರೆ, ಸೋಹಂ ಅಂದ್ರೆ ನಾನೇ ಪರಮಾತ್ಮ ಅಂತ. ಇದೇ ವೇದಾಂತವಾದಿ ಸನ್ಯಾಸಿಗಳ ದೃಷ್ಟಿ. ಆದರೆ ಈ ದೃಷ್ಟಿ ಸಂಸಾರಿಗಳಿಗೆ ತಕ್ಕುದಲ್ಲ. ಸಂಸಾರಿಗಳು ಎಲ್ಲಾ ವಿಧದ ಕೆಲಸ ಕಾರ್ಯಗಳಲ್ಲೂ ತೊಡಗುತ್ತಾ ಇದ್ದುಕೊಂಡು ನಾನೇ ಆ ನಿಷ್ಕ್ರಿಯ ಪರಮಾತ್ಮ ಅಂತ ಹೇಳುವ ಬಗೆಯಾದರೂ ಹೇಗೆ? ವೇದಾಂತವಾದಿಗಳ ದೃಷ್ಟಿಯಿಂದ ಆತ್ಮ ನಿರ್ಲಿಪ್ತ. ಸುಖ ದುಃಖ ಪಾಪ ಪುಣ್ಯ ಇವೇ ಮೊದಲಾದವು ಯಾವ ವಿಧದಿಂದಲೂ ಆತ್ಮವನ್ನ ಸ್ಪರ್ಶಿಸಲಾರವು. ಆದರೆ ದೇಹಾಭಿಮಾನಿಗಳಿಗೆ ಅವು ಕಷ್ಟ ಕೊಡಬಲ್ಲವು. ಹೊಗೆ ಗೋಡೆಯನ್ನ ಕಪ್ಪು ಮಾಡಬಲ್ಲದು, ಆದರೆ ಆಕಾಶಕ್ಕೆ ಅದು ಏನೂ ಮಾಡಲಾರದು. ಕೃಷ್ಣ ಕಿಶೋರ ಜ್ಞಾನಿಗಳ ಹಾಗೆ ಹೇಳ್ತಾ ಇದ್ದ, ನಾನು ಖ ಅಂತ, ಅಂದ್ರೆ ನಾನು ಆಕಾಶದ ಹಾಗೆ ಅಂತ. ಆತ ಒಬ್ಬ ಪರಮ ಭಕ್ತನಾದ್ದರಿಂದ ಆತನಿಗೆ ಹಾಗೆ ಹೇಳೋದಕ್ಕೆ ಹಕ್ಕಿದೆ. ಆದರೆ ಉಳಿದವರ ಬಾಯಿಯಿಂದ ಆ ಮಾತು ಔಚಿತ್ಯವಾದುದಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಗಮನಿಸಬೇಕಾದ ವಿಷಯ ಯಾವುದು ಇದರಲ್ಲಿ ಅಂತಂದ್ರೆ, ಸೋಹಂ ದಾಸೋಹಂ ಅಂತ ಎರಡಿದೆ. ಯಾರು ಈ ಶರೀರ ಬುದ್ಧಿಯಿಂದ ಪಾರಾಗಿದ್ದಾರೋ ಮತ್ತು ಈ ಸಂಸಾರ ಕಾರ್ಯದಲ್ಲಿ ಆಸಕ್ತರಾಗಿಲ್ಲವೋ, ಮನಸ್ಸಿನಲ್ಲಿ ಅಸಂಗತ್ವ ಅನ್ನೋದನ್ನ ಸಿದ್ಧಿಸಿಕೊಂಡಿದ್ದಾರೋ, ಅಂದ್ರೆ ಕರ್ಮಯೋಗದ ಮೂಲಕ, ನಿಷ್ಕಾಮ ಕರ್ಮಯೋಗದ ಮೂಲಕ ಅಸಂಗತ್ವವನ್ನ ಇದ್ದು ಇಲ್ಲದಂತೆ ಇರುವಂತಹ ಒಂದು ಶಕ್ತಿಯನ್ನ ಯಾರು ಬೆಳೆಸಿಕೊಂಡಿದ್ದಾರೋ ಅವರು ಸೋಹಂ ಅಂತ ಹೇಳ್ಬಹುದು. ಸೋ ಸಹ ಸಂಸ್ಕೃತದಲ್ಲಿ ಸಹ ಅಂದ್ರೆ ಅವನು, ಅಹಂ ಅಂದ್ರೆ ನಾನು, ಅವನೇ ನಾನು, ಅವನು ಅಂದ್ರೆ ಪರಮಾತ್ಮ, ಆ ಪರಮಾತ್ಮನೇ ನಾನು ಅಂತ ಭಾವಿಸುವಂತಹದ್ದು, ಹಾಗೆ ಹೇಳುವಂತಹದ್ದಕ್ಕೆ ಅವನು ಅರ್ಹನಾಗ್ತಾನೆ, ಪಾತ್ರನಾಗ್ತಾನೆ, ಸಾಮರ್ಥ್ಯವಂತನಾಗ್ತಾನೆ. ಯಾರಲ್ಲಿ ಸಂಘದೋಷ ಅಂದ್ರೆ ವಿಷಯ ಸಂಘದೋಷ ಸ್ವಲ್ಪವೂ ಇಲ್ಲವೋ ಅಂಥವರು ಮಾತ್ರವೇ ಸೋಹಂ ಅಂತ ಹೇಳೋದಕ್ಕೆ ಹೊಕ್ಕಿದೆ. ಆದರೆ ದಿನ ಬೆಳಗಾದ್ರೆ ಸಂಸಾರ ಕಾರ್ಯದಲ್ಲಿ ನಿರತರಾಗಿರತಕ್ಕಂಥವರು ಸೋಹಂ ನಾನು ಪರಮಾತ್ಮ ಅಂತ ಹೇಳೋದಕ್ಕೆ ಹಕ್ಕಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸೋಹಂ ಬ್ರಹ್ಮ ನಾನು ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕೆ ಅವನಿಗೆ ಅಧಿಕಾರ ಇರುತ್ತೆ. ಯಾತಕ್ಕೆ ಅಂತಂದ್ರೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡ್ತಾ ಇದ್ದಾನೆ, ಇವನು ಗೃಹಸ್ಥ ಇದ್ದಾನಲ್ಲ, ಇವನು ಕೂಡ ಸೃಷ್ಟಿ ಕಾರ್ಯದಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾನೆ. ಆದ್ರಿಂದ ಅವನು ಸೋಹಂ ಅಂತಂದ್ರೆ ಆ ಚತುರ್ಮುಖ ಬ್ರಹ್ಮ ನಾನು ಅಂತನ್ನುವ ಅರ್ಥದಲ್ಲಿ ಬೇಕಾದ್ರೆ ಹೇಳ್ಕೊಳ್ಳಿ. ಆದ್ರೆ ಆ ರೀತಿಯಲ್ಲೂ ಕೂಡ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವನು ದಾಸೋಹಂ ಅಂತ ಹೇಳ್ತಕ್ಕಂಥದ್ದು ಶ್ರೇಯಸ್ಕರ ಅಂತ ಶ್ರೀರಾಮಕೃಷ್ಣರು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಿಪೋಕ್ರಿಸಿ ಹಿಪೋಕ್ರಿಸಿ ಅಂತ ಒಂದು ಶಬ್ದ ಇದೆ, ಅಂದ್ರೆ ಆಷಾಢಭೂತಿತನ, ಆಷಾಢಭೂತಿತನ ಅಂತ ಅದಕ್ಕೆ ಅನುವಾದ, ಅಥವಾ ಕಾಪಾಟ ಅಂತ ಇನ್ನೊಂದು, ಅಥವಾ ಹೇಳೋದೊಂದು ಇರೋದೊಂದು ಅಂತ ಇನ್ನೊಂದು. ಈ ಹೇಳೋದೊಂದು ಇರೋದೊಂದು ಇದೆಯಲ್ಲ, ಇದೇ ಎಲ್ಲ ಗ್ರಹಚಾರಕ್ಕೂ ಕಾರಣ. ನಾವು ಹೇಗಿದ್ದೀವೋ ಹಾಗೆ ತೋರ್ಪಡಿಸ್ಕೊಳ್ಳುವಂತಹದ್ದು ಆಧ್ಯಾತ್ಮಿಕ ಸಾಧನೆಯ ಪ್ರಧಾನ ಉದ್ದೇಶ. ನಾವು ಇರೋದೇ ಒಂದು, ತೋರ್ಪಡಿಸ್ಕೊಳ್ಳೋದೇ ಒಂದು. ಅದೇನೋ ಆಗಿ ತೋರ್ಪಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟು ಪಟ್ಟು ಮೊದಲಿಂದ ಅದೊಂದು ಬಗೆಯ ದುರಭ್ಯಾಸ ನಮ್ಮಲ್ಲಿ ಅಂಟ್ಕೊಂಡು ಬಿಟ್ಟಿದೆ. ನಾವು ಹೇಗಿದ್ದೇವೋ ಹಾಗೇ ವ್ಯಕ್ತವಾಗುವಂತಹದ್ದು ಸತ್ಯದ ಒಂದು ಬಗೆಯ ಲಕ್ಷಣ ಅಂತ ಹೇಳಬಹುದು. ಆ ಸತ್ಯ ಸ್ವರೂಪಿಯಾದ ಪರಮಾತ್ಮನನ್ನ ನಾವು ಪ್ರತಿಫಲಿಸಬೇಕಾದ್ರೆ ಅಂತರಂಗ ಬಹಿರಂಗ ಎರಡೂ ಒಂದೇ ರೀತಿಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಇರೋದು ಅವನ ಯೋಗ್ಯತೆ, ಇರೋದು ಒಬ್ಬ ದಾಸನ ಯೋಗ್ಯತೆ. ಅವನು ತಾನು ದೊಡ್ಡ ಚಕ್ರವರ್ತಿ ಅಂತನಾಗಿ ತೋರಿಸ್ಕೊಂಡ್ರೆ ಹೇಗಿರುತ್ತೆ? ಆದ್ರಿಂದ ಇವನು ಸೋಹಂ ಅಂತ ಹೇಳೋದಕ್ಕೆ ಹೋಗಬಾರದು, ಅದಕ್ಕೆ ದಾಸೋಹಂ ಅಂತ ಹೇಳ್ಕೊಳ್ಬೇಕು ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಹೊಗೆ ಅಂತ ಒಂದಿದೆ, ಹೊಗೆ ಏನ್ ಬಂತು, ಮೋಡ. ಆಕಾಶದಲ್ಲಿ ಎಲ್ಲ ಸೇರ್ಕೊಂಡು ಬಿಟ್ಟಿರುತ್ತವೆ, ದೊಡ್ಡ ಮೋಡ ಚಿಕ್ಕ ಮೋಡ ಎಲ್ಲ ಸೇರ್ಕೊಂಡು ಬಿಟ್ಟಿರುತ್ತವೆ. ಆಕಾಶದಲ್ಲಿ ಅಷ್ಟೊಂದು ಮೋಡ ಇದ್ರೂ ಕೂಡ ಆಕಾಶಕ್ಕೆ ಅದರಿಂದ ಏನು ತೊಂದರೆ ಇಲ್ಲ. ಹೊಗೆ ಎಷ್ಟೊಂದು ಫ್ಯಾಕ್ಟರಿಗಳು ಹೊಗೆ ಎಲ್ಲ ಹೋಗಿ ಆಕಾಶದಲ್ಲಿ ಸೇರ್ಕೊಂಡಿವೆ ನೋಡಿ, ಆದ್ರೆ ಆಕಾಶಕ್ಕೆ ಅದರಿಂದ ಕಿಂಚಿತ್ತೂ ದೋಷ ಇಲ್ಲ. ಅದು ಈ ಕಡೆಯಿಂದ ಆ ಕಡೆ ಕಳಿಸ್ಬಿಟ್ಟಿರುತ್ತೆ, ಆ ಕಡೆಯಿಂದ ಈ ಕಡೆ ಕಳಿಸ್ಬಿಟ್ಟಿರುತ್ತೆ, ತಾನಂತೂ ಅಂಟಿಸ್ಕೊಂಡಿರೋದಿಲ್ಲ. ಆದ್ರೆ ಅದೇ ಫ್ಯಾಕ್ಟರಿ ಹೊಗೆಗಳೆಲ್ಲ ನಮ್ಮ ಈ ಹಾಲ್ ಒಳಗೆ ಬಂದ್ಬಿಟ್ಟಿದ್ರೆ ಇದೆಲ್ಲ ಹೊಗೆ ಆಗ್ಬಿಡ್ತಿತ್ತು. ಅದು ಹೊಗೆ ಆಗಿ ಅದು ಕಂಟುಕೊಂಡು ಅದನ್ನ ನಮ್ಮ ಮೈ ಮೇಲೆ ಬಿತ್ತು, ಮೈಯೆಲ್ಲ ಹೊಗೆ ಆಗಿ ಅದು ಮಸಿಯಾಗಿ ಪಚೀತಿ, ಗೋಡೆ ಗಂಟ್ಕೊಳ್ಳುತ್ತೆ ಹೊಗೆ. ಆದ್ರೆ ಆಕಾಶ ಕಂಟ್ಕೊಳ್ಳೋದಿಲ್ಲ, ಆ ಕಡೆ ಗೋಡೆ ಇದೆ, ಇಲ್ಲೇ ಆಕಾಶ ಇದೆ. ಈ ಆಕಾಶ ಕಂಟ್ಕೊಳ್ಳೋದಿಲ್ಲ, ಆ ಗೋಡೆ ಗಂಟ್ಕೊಳ್ಳುತ್ತೆ ಅಂತನ್ನುವ ಒಂದು ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗ ನಾವು ಶರೀರ ಬುದ್ಧಿ ಉಳ್ಳವರಾಗಿದ್ದೇವೋ ಆಗ ನಾವು ಗೋಡೆಗೆ ಸಮ. ಶರೀರ ಬುದ್ಧಿಯನ್ನು ಹೋಗಲಾಡಿಸಿಕೊಂಡು ಆತ್ಮಭಾವದಿಂದ ಇರ್ತೇವೋ ಆಗ ನಾವು ಆಕಾಶಕ್ಕೆ ಸಮ. ಈ ಆಕಾಶವತ್ ಆಕಾಶದಂತೆ ನಾವು ಇರ್ದೇವೆ. ಆತ್ಮ ನಿರ್ಲಿಪ್ತ ನಿತ್ಯ ಮುಕ್ತ ಅಂತ ಹೇಳ್ತಕ್ಕಂತ ಒಂದು ಭಾವನೆಯಿಂದ ನಾವು ಅನುಸಂಧಾನ ಮಾಡಬೇಕು. ಭಾವಿಸ್ತಾ ಭಾವಿಸ್ತಾ ಅದೇ ಆಗ್ತೇವೆ ನಾವು, ಕಷ್ಟ ಏನೂ ಇಲ್ಲ. ಆದರೆ ವರ್ಷಗಟ್ಟಲೆ ಬಹುಶಃ ಜನ್ಮಗಟ್ಟಲೆ ಭಾವಿಸಬೇಕಾಗಿ ಬರುತ್ತೆ. ಅದು ಸಿದ್ಧಿಯಾಗೂ ಇಲ್ಲ ಅಂತೇನಿಲ್ಲ, ಆದರೆ ಈಗಲೇ ಅದನ್ನು ಹೇಳೋಹಾಗಿಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ದಾಸೋಹಂ ಹೇಳ್ಕೊಂಡು ಬರಬೇಕು. ದಾಸೋಹಂ ಹೇಳ್ತಾ ಹೇಳ್ತಾ ಹೇಳ್ತಾ ನಾವು ಪರಮಾತ್ಮನೊಂದಿಗೆ ಸೇರ್ಕೊಂಡು ಬಿಡ್ತೇವೆ. ಪರಮಾತ್ಮನ ದಾಸ ಅಂತ ಹೇಳ್ಕೊಳ್ತಾ ಪರಮಾತ್ಮ ನಮ್ಮನ್ನ ಸೇರಿಕೊಳ್ತಾನೆ ತನ್ನ ಹತ್ತಿರಕ್ಕೆ. ವಿನಯದಿಂದ ಪ್ರವೇಶ ಮಾಡಿದಾಗ ಅವನು ಸ್ವೀಕಾರ ಮಾಡಿಬಿಡ್ತಾನೆ. ಯಾವಾಗ ಪರಮಾತ್ಮನ ಒಂದು ದಿವ್ಯ ಸಂಪರ್ಕಕ್ಕೆ ಬರ್ತೇವೋ ತಕ್ಷಣ ನಾವು ಆಕಾಶವತ್ತಾಗಿಬಿಡ್ತೇವೆ, ಶುದ್ಧರಾಗಿಬಿಡ್ತೇವೆ. ಪರಮಾತ್ಮರಿಗಿಂತ ಶುದ್ಧ ಇನ್ಯಾವುದೂ ಇಲ್ಲ. ಅದಕ್ಕೋಸ್ಕರವೇ ಸಂಧ್ಯಾವಂದನಾದಿಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಅಥವಾ ನೋಡ್ತಾ ಇರೋದು ಈಗ ಅಷ್ಟೇನೆ, ಹೇಳೋಕ್ಕಿಲ್ವಲ್ಲ, ಹೇಳಾದ್ರು ಹೇಳುವುದೇ ಇಲ್ಲ. ಸ್ನಾನ ಮಾಡಿದ್ರೂ ಕೂಡ ತಾನು ಪರಿಶುದ್ಧ ಅನ್ನುವ ಭಾವನೆ ಬರದೇನೇನೆ ಇನ್ನೂ ಸ್ವಲ್ಪ ಮೈಲಿಗೆಯ ಭಾವನೆ ಅವನಲ್ಲಿತ್ತು ಅಂತಂದ್ರೆ ಅದು ಕೂಡ ಹೋಗಲಿ ಅಂತ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಯಾರು ಪುಂಡರೀಕನಾದಂತಹ ಪರಮಾತ್ಮನನ್ನ ಸ್ಮರಿಸ್ತಾನೋ ಒಂದು ಸಲ ತಕ್ಷಣ ಅವನು ಒಳಗೂ ಹೊರಗೂ ಶುಚಿಯಾಗಿ ಬಿಡ್ತಾನೆ ಅಂತ. ಎಷ್ಟು ಅದ್ಭುತವಾಗಿದೆ ಆ ಮಾತು. ದಿನ ಬೆಳಗಾದ್ರೆ ಅದನ್ನು ಉಚ್ಚರಿಸ್ತಾ ಇದ್ರೆ ಆದರೂ ಕೊಳಕು ಕೊಳಕಾಗೆ ಇರ್ತಾರೆ. ಭಾವನೆಯೂ ಕೊಳಕು, ವ್ಯಕ್ತಿತ್ವವೂ ಕೊಳಕು, ಕಾರ್ಯವೂ ಕೊಳಕು, ಎಲ್ಲವೂ ಕೊಳಕಾಗಿರ್ತದೆ. ಅದಕ್ಕೆ ಭಾವಿಸಲಿಲ್ಲ. ನಾವು ಯಾವ ಮಾತನ್ನು ಆಡ್ತೇವೋ ಅದರಂತೆಯೇ ಭಾವಿಸಬೇಕು. ನಾನು ಪರಮಾತ್ಮನನ್ನ ಸ್ಮರಿಸಿದ್ದೇನೆ, ನನಗಿನ್ನೆಲ್ಲಿ ಬಂತು ಪಾಪ, ನನ್ನೊಳಗೆಲ್ಲಿ ಬಂತು ಕೊಳೆ ಅಂತನ್ನುವ ಒಂದು ದೃಢವಾದ ಭಾವನೆಯನ್ನು ತಾಳಿದ್ದೆ ಆದರೆ ದಿನೇ ದಿನೇ ನಾವು ಶುಚಿಯಾಗ್ತಾ ಬರ್ತೇವೆ. ಇದು ತಾತ್ಪರ್ಯ. ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾ ಇದ್ದಾರೆ. ಮೊದಲು ನಾನು ದೇವರ ದಾಸ ಅಂತನ್ನುವ ಅಭ್ಯಾಸ ಕೊಡಬೇಕು ಈ ಮನಸ್ಸಿಗೆ. ತನ್ಮೂಲಕ ಶುಚಿತ್ವ ಬಂದ್ಬಿಡುತ್ತೆ, ಅಸಂಗತ್ವ ಬಂದ್ಬಿಡುತ್ತೆ. ಆಮೇಲೆ ನಾವು ಸೋಹಂ ಹೇಳೋದಕ್ಕೆ ಸಮರ್ಥರಾಗ್ತೇವೆ. ಕೃಷ್ಣ ಕಿಶೋರ್ ಅಂತ ಹೇಳ್ತಕ್ಕಂಥ ಒಬ್ಬ ಭಕ್ತನ ಉದಾಹರಣೆ. ದಿನ ಶ್ರೀರಾಮಕೃಷ್ಣ ಬಳಿಗೆ ಬರ್ತಾ ಇದ್ದಂತಹ ಒಬ್ಬ ಭಕ್ತನ ಉದಾಹರಣೆ ಅದನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಕಿಶೋರ ಜ್ಞಾನಿಗಳ ಹಾಗೆ ಹೇಳ್ತಾ ಇದ್ದ, ನಾನು ಖ ಅಂತ ಅಂದ್ರೆ ತಾನು ಆಕಾಶದ ಹಾಗೆ ಅಂತ. ಖ ಅಂದ್ರೆ ಸಂಸ್ಕೃತದಲ್ಲಿ ಆಕಾಶ ಅಂತ ಅರ್ಥ. ಖಂ ವಾಯುರ್ಜ್ಯೋತಿರಾಪ ಇತ್ಯಾದಿ ಶಬ್ದನ್ನು ಕೇಳಿದ್ದೀರಿ. ಕೃಷ್ಣ ಕಿಶೋರ ಜ್ಞಾನಿಗಳ ಹಾಗೆ ಅಂತಂದ್ಬಿಟ್ರು. ಜ್ಞಾನಿಗಳ ಹಾಗೆ ಅಂತ ಹೇಳಿದ್ರೆ ಇವನು ಜ್ಞಾನಿ ಅಲ್ವಾ ಅಂತ ಕೇಳಿದ್ರೆ, ಇವನು ಭಕ್ತ. ಭಕ್ತನಾದರೂ ಕೂಡ ಜ್ಞಾನಿಯೋಪಾದಿಯಲ್ಲಿ ಹೇಳ್ತಾ ಇದ್ದಾನೆ ನಾನು ಖ ಅಂತ, ತಾನು ಆಕಾಶ ಅಂತ. ಆಕಾಶ ಅಂತ ಹೇಳಿದ್ರೆ ತನಗೆ ಯಾವುದು ಅಂಟ್ಕೊಳ್ತಿಲ್ಲ ಅಂತನ್ನುವ ಅರ್ಥದಲ್ಲಿ ಅವನು ಹೇಳ್ಕೊಳ್ತಾನಂತೆ. ಕೃಷ್ಣ ಕಿಶೋರ್ ಹಾಗೆ ಹೇಳೋದಕ್ಕೆ ಅಧಿಕಾರ ಇದೆ ಅವನಿಗೆ, ಅವನಿಗೆ ಹಕ್ಕಿದೆ ಅದನ್ನ ಅಂತ ಶ್ರೀರಾಮಕೃಷ್ಣೆ ಆ ಹಕ್ಕನ್ನ ಮಂಜೂರು ಮಾಡ್ತಾರೆ. ಆದರೆ ಉಳಿದವರ ಬಾಯಿಂದ ಆ ಮಾತು ಔಚಿತ್ಯವಲ್ಲ, ಯಾರಂದ್ರೆ ಅವರು ಹೇಳು ಹಾಗಿಲ್ಲ ನೋಡಿದ್ರ. ಇದಕ್ಕಿಂತ ಇನ್ನೇನು ಬೇಕು? ಸುಮ್ ಸುಮ್ಮನೆ ಬಾಯಿ ಬಡಕರು ಸೋಹಂ ಸೋಹಂ ಅಂತ ಹೇಳಿದ್ರೆ ನೀವೇನು ಅದ್ರ ಕಿವಿ ಮೇಲೆ ಹಾಕೊಳ್ಬೇಕಾಗಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಯಾರು ಬೇಕೋ ಅವ್ರು ಹೇಳ್ಬೋದು ನೋಡಿ. ವಾಕ್ ಸ್ವಾತಂತ್ರ್ಯ ಅಂತ ಇರೋದ್ರಿಂದ ಯಾರ್ಯಾವುದನ್ನು ಬೇಕಾದ್ರೂ ಹೇಳ್ಬೋದು ನೋಡಿ. ಹೇಳೋದಕ್ಕೇನು ಕಷ್ಟ? ಆ ಪ್ರಕಾರ ಅವನು ಇರುತ್ತಾನೋ ಇಲ್ವೋ ಅನ್ನೋದು ಬೇರೆ ವಿಚಾರ. ಅವನಿಲ್ವಲ್ಲ, ಆದರೂ ಕೂಡ ಸೋಹಂ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ನಾವು ತಲೆ ಕೆಡಿಸ್ಕೊಳಕ್ ಹೋಗಬಾರದು. ಯಾತಕ್ಕೆ ಅಂತ ಹೇಳಿದ್ರೆ ಲೋಕದಲ್ಲಿ ಎಷ್ಟು ಜನ ಇಲ್ಲ, ಅವ್ರನ್ನೆಲ್ಲ ತಿದ್ದೋದಕ್ಕೆ ಸಾಧ್ಯವೇ? ಅವನು ಹೇಳೋದು ಸರಿಯಲ್ಲ ಅಂತ ತಿಳ್ಕೊಂಡು ನಾವಾದರೂ ಸರಿಯಾಗಿರುವಂತಹ ಪ್ರಯತ್ನ ಮಾಡೋದು ಜಾಣತನ. ಅವರು ಸರಿಯಾಗಿಲ್ಲ, ಇವರು ಸರಿಯಾಗಿಲ್ಲ ಅಂತ ನೀವು ಹೇಳ್ಕೊಂಡು ಹೋಗ್ತಿರೋ ಆಗ ನೀವು ನಿಮ್ಮ ಹಾಸಿಗೆ ಮೇಲೆ ಮುಳ್ಳುಗಳನ್ನ ಹರಡಿಕೊಳ್ತಾ ಇದ್ದೀರಿ ಅಂತ ಅರ್ಥ. ಸುಮ್ ಸುಮ್ಮನೆ ದಾರಿ ಮೇಲೆ ಹೋಗು, ಮಾರಿಯನ್ನ ಮನೆಗೆ ತಂದ್ಕೊಂಡ್ರಿ ಅಂತ ಅರ್ಥ. ಆದರೆ ಅವ್ರು ಮಾಡ್ತಕ್ಕಂಥ ಅದು ಸರಿ ಅಲ್ಲ ಅಂತ ತಿಳ್ಕೊಂಡಿದ್ದು, ಆಮೇಲೆ ಅವ್ರು ಹೀಗೆಲ್ಲ ಮಾಡ್ತಾರ ಸರಿಯೋ ಅಂತ ನಮ್ಮನ್ನು ಕೇಳಕ್ಕೂ ಬರಬಾರದು. ನಾವು ಹೇಳಿ ಆಯ್ತಲ್ಲ, ಆದರೂ ಮತ್ತೆ ಅದಕ್ಕೆ ಬಂದು ಕೇಳೋದು? ಅಷ್ಟು ನಾವು ನಮ್ಮ ಶಕ್ತಿಯನ್ನು ಅದಕ್ಕೆ ಕಡೆ ಕೊಡಬೇಕಲ್ಲ. ಅದಕ್ಕೋಸ್ಕರ ಅನವಶ್ಯಕವಾದ ಪ್ರಶ್ನೋತ್ತರಗಳನ್ನು ನಿಲ್ಲಿಸಬೇಕು ಅಂತ ನನ್ನೊಂದು ಹೊಸ ಯೋಜನೆ ಉಂಟೀಗ. ಸಮಯ ಎಲ್ಲ ತುಂಬಾ ನಷ್ಟ ಆಗುತ್ತೆ. ಸುಮ್ಮನೆ ವಿಶ್ವಾಸದ ಮಾತನಾಡಿ ಅದು ಸಮಯ ನಷ್ಟ ಅಲ್ಲ. ಅದು ನೀವು ಹೇಗಿದ್ದೀರಿ, ನೀವು ಹೇಗಿದ್ದೀರಿ, ನಾವು ಚೆನ್ನಾಗಿ, ಕ್ಷೇಮ, ನೀವು ಕ್ಷೇಮ, ಇದು ವಿಶ್ವಾಸದ ಮಾತು. ವಿಶ್ವಾಸ ಬೆಳೆಸ್ಕೊಳ್ಬೇಕು ನಾವು. ಈ ವಿಷಯದಲ್ಲಿ ನಷ್ಟ ಇಲ್ಲ. ಆದರೆ ಈ ತರದ ಅನವಶ್ಯಕವಾದ ಪ್ರಶ್ನೆಗಳನ್ನೆಲ್ಲ ನಾವು ಓದಿ ಓದಿಯೂ ಕೂಡ ಮತ್ತೆ ಅದರ ಬಗ್ಗೆ ಯಾವಾಗ ಪ್ರಶ್ನೋತ್ತರಗಳನ್ನು ನಡೆಸ್ತೇವೋ ಸಮಯ ನಷ್ಟ ಆಗುತ್ತೆ. ನಮ್ಮ ವಿಶ್ವಾಸ ಅಂತ ಇರತಕ್ಕಂಥದ್ದು ಬೆಳವಣಿಗೆಗೆ ಅದು ಕುಂಠಿತವಾಗಿಬಿಡುತ್ತೆ. ವಿಶ್ವಾಸ ಬಹಳ ಅಮೂಲ್ಯವಾದ್ದು, ಅದನ್ನ ಕಷ್ಟಪಟ್ಟಾದರೂ ಬೆಳೆಸ್ಕೊಳ್ಬೇಕು. ಕೊನೆಗೆ ಶಾಸ್ತ್ರಗಳನ್ನೆಲ್ಲ ಓದಿದ ಮೇಲೆ, ತಪಸ್ಸು ಮಾಡಿದ ಮೇಲೆ ಯಾವುದು ಶ್ರೇಷ್ಠ ಅಂತ ಕೇಳಿದ್ರೆ, ಈ ಮಾನವ ಲೋಕದಲ್ಲಿ ನಾವು ಯಾರೊಂದಿಗೆ ಪರಸ್ಪರ ಅತ್ಯಂತ ಆತ್ಮೀಯ ವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆಯೋ ಆ ಒಂದು ವಿಶ್ವಾಸ ಮಾತ್ರ ಈ ಜಗತ್ತಿನಲ್ಲಿ ಅತ್ಯಂತ ಶ್ಲಾಘನೀಯವಾದ್ದು. ಅದು ಆತ್ಮೀಯವಾದಂತಹ ವಿಶ್ವಾಸ, ಪ್ರಾಮಾಣಿಕವಾದಂತಹ ವಿಶ್ವಾಸ. ಇದು ನಾನು ಕಂಡುಕೊಂಡದ್ದು. ಸಹಸ್ರಾರು ಜನರ ಸಂಪರ್ಕಕ್ಕೆ ಬಂದ ನನ್ನ ಅಂತರಾತ್ಮ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ಇವತ್ತು ಈ ಮನುಷ್ಯ ಲೋಕದಲ್ಲಿ ನಾವು ಎಂದೆಂದು ಒಟ್ಟಿಗೆ ಇರ್ತೇವೋ, ಅಂದ್ರೆ ಕಾಡಿಗೆ ಹೋಗದೆ, ಹಿಮಾಲಯಕ್ಕೆ ಹೋಗದೆ, ಗುಹೆಯೊಳಗೂ ಹೋಗದೆ, ತಂಪಾಡಿಗೂ ತಾವು ಇರದೆ, ಏಕಾಂತವಾಗಿರದೆ ಮನುಷ್ಯ ಲೋಕದಲ್ಲಿ ವ್ಯವಹರಿಸ್ತೇವೋ ಅಲ್ಲಿಯವರೆಗೆ ನಮ್ಮೊಂದಿಗೆ ಒಡನಾಡತಕ್ಕಂತಹ ವ್ಯಕ್ತಿಗಳೊಂದಿಗೆಲ್ಲ ಆತ್ಮೀಯ ವಿಶ್ವಾಸವನ್ನು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯವಾಗಬೇಕು. ಅತ್ಯಂತ ಪ್ರಾಮಾಣಿಕವಾದ ವಿಶ್ವಾಸ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯವಾಗಬೇಕು. ಅವರಿಗೆ ಇವರು ದಗ ಹಾಕಬಾರದು, ಇವರ ವಿಶ್ವಾಸಕ್ಕೆ ಅವರು ದಗ ಹಾಕಬಾರದು, ಅವರ ವಿಶ್ವಾಸಕ್ಕೆ ಇವರು ದಗ ಹಾಕಬಾರದು. ದಗ ಹಾಕುವಂತಹ ಬುದ್ಧಿ ಅದೇನಾದರೂ ಒಂದು ಕಿಂಚಿತ್ತಾದರೂ ವ್ಯಕ್ತವಾಯಿತು ಅಂದ್ರೆ ಮುಗಿದೋಯ್ತು ಅಲ್ಲಿಗೆ ಕತೆ. ನಾವು ಪರಮಾತ್ಮನನ್ನೇ ಮೋಸಗೊಳಿಸಿದ ಹಾಗೆ ಅಂತನ್ನುವ ಒಂದು ಮಾತನ್ನ ಅಲ್ಲಿ ನೆನಪು ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ನಾವು ಆ ಪರಮಾತ್ಮ ಭಾವದಿಂದ ನಾವು ಪರಸ್ಪರರು ವಿಶ್ವಾಸವನ್ನು ತಾಳಿದ್ದೇ ಆಯಿತು ಅಂತ ಹೇಳಿದ್ರೆ ನಮ್ಮ ಜೀವನ ಹಸನಾಗುತ್ತದೆ. ಆಮೇಲೆ ಆ ಒಂದು ಪ್ರಾಮಾಣಿಕವಾದ ವಿಶ್ವಾಸವನ್ನು ಬೆಳೆಸಿಕೊಳ್ಳುವವರೆಗೆ ಅಂತ ವ್ಯಕ್ತಿಗಳೇ ನಾವು ಸಿಕ್ಕದೆ ಹೋಯಿತು ಅಂತ ಹೇಳಿದ್ರೆ ಪುನಃ ನೀವೇನು ಚಿಂತೆ ಪಡಬೇಕಾಗಿಲ್ಲ. ಪರಮಾತ್ಮನನ್ನ ನಮ್ಮ ವಿಶ್ವಾಸಕ್ಕೆ ತಂದುಕೊಳ್ಬೇಕು. ನಮಗೆ ಇನ್ಯಾರು ವಿಶ್ವಾಸ ಪಾತ್ರ ಇಲ್ಲ ಈ ಜಗತ್ತಲ್ಲಿ ಅಂತ ನಮ್ಗೇನಾದ್ರೂ ಅನಿಸ್ತು ಅಂತ ಹೇಳಿದ್ರೆ, ಅಂತ ಬುದ್ಧಿ ಏನಾದ್ರೂ ಬಂತು ಅಂತ ಹೇಳಿದ್ರೆ ಪರಮಾತ್ಮ ಇದ್ದಾನಲ್ಲಿ. ಸುಮ್ಮನೆ ನಿಮ್ಮ ಮನಸ್ಸಿನ ಒಳಗಡೆನೆ ನೀನಿದ್ದಿ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಆದ್ರಿಂದ ನಾನು ನಿನ್ನೊಂದಿಗೆ ಸಂಪರ್ಕವನ್ನು ಬೆಳೆಸ್ತೇನೆ ಮತ್ತು ಈ ಮಾನವ ಲೋಕದಲ್ಲಿ ಯಾರೊಂದಿಗಾದ್ರೂ ವಿಶ್ವಾಸವಾಗಿ ಮಾತನಾಡಬೇಕು ಅಂತ ನನಗೆ ಅಪೇಕ್ಷೆ ಆಯಿತು ಅಂತ ಹೇಳಿದ ಅಂಥ ವ್ಯಕ್ತಿಗಳನ್ನ ನೀನೇ ಕಳಿಸ್ಕೊಡಪ್ಪ ನನ್ನ ಬಳಿಗೆ. ನನಗೆ ಯಾರು ಅಂತ ಗೊತ್ತಾಗೋದಿಲ್ಲ, ನನ್ನ ಸಮಯ ಬಹಳ ಅಲ್ಪವಾದದ್ದು, ಕೇವಲ 60-70 ವರ್ಷ ನಾನು ಬದುಕೋದು, ಅಷ್ಟೊಳಗೆ ಸಮಯ ಎಲ್ಲ ನಷ್ಟ ಆಗಿಬಿಡುತ್ತೆ. ಸಜ್ಜನರನ್ನು ಮಾತ್ರ ನನ್ನ ಬಳಿಗೆ ಕಳಿಸ್ಕೊಟ್ಟು ಬರೀ ನಿನ್ನ ವಿಚಾರವಾಗಿಯೇ ಮಾತನಾಡ್ತಾ ನನ್ನ ಶಕ್ತಿ ಮತ್ತು ಕಾಲ ಸದುಪಯೋಗ ಆಗಲಿ, ಅದು ಸಾರ್ಥಕವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕು. ಆಗ ಅಂತವ್ರನ್ನೇ ಕಳಿಸ್ಕೊಡ್ತಾನೆ ನಮ್ಮ ಬಳಿಗೆ, ಸಮಯ ನಷ್ಟ ಆಗುದಿಲ್ಲ. ಇಲ್ದ್ರೆ ಪ್ರತಿಯೊಂದನ್ನು ಪ್ರಯೋಗ ಮಾಡ್ತಾ ಇರಬೇಕು, ಪ್ರತಿಯೊಬ್ಬ ವ್ಯಕ್ತಿಯೊತ್ತಿಗೂ ಮಾತಾಡಿ ಅವನ ಜಗ ಕೊಟ್ಟು ಆಮೇಲೆ ಓ ಇದು ಇಷ್ಟೇ, ಅವನು ಬಿಟ್ಟು ಇನ್ನೊಬ್ಬನ ಸಹವಾಸ ಮಾಡಿ ಅವನನ್ನು ಬಿಟ್ಟು ಎಷ್ಟು ಸಮಯ ನಷ್ಟ ಆಯ್ತು ನೋಡಿ. ಅದಕ್ಕೆ ಪರಮಾತ್ಮನೇ ಕೇಳ್ತು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಕೂಡ ನನ್ನ ಬಳಿಗೆ ಪರಿಶುದ್ಧ ಹೃದಯದ ತರುಣರನ್ನು ಕಳಿಸ್ಕೊಡೋ ಅಂತ ಅಮ್ಮನನ್ನು ಕೇಳಿಕೊಡ್ತಾರೆ. ಆಮೇಲೆ ಈ ನರೇಂದ್ರಾದಿಗಳು, ರಾಖಾಲಾದಿಗಳು ಒಬ್ಬೊಬ್ರೇ ಒಬ್ಬೊಬ್ರೇ ಅವ್ರ ಬಳಿಗೆ ಬರೋದಕ್ಕಿರುವಾಗ್ತು. ಆದ್ರಿಂದ ನಮ್ಮ ಸಮಯ ಬಹಳ ಅಮೂಲ್ಯ. ಆದ್ರಿಂದ ಅಂತಹ ಸಜ್ಜನರು ಮಾತ್ರವೇ ನಮ್ಮ ಸಮೀಪವರ್ತಿ ಆಗುವಂತೆ ಭಗವಂತನನ್ನು ಕೇಳಿಕೊಳ್ಬೇಕು. ಈ ಮೂಲಕ ನಾವು ಶುದ್ಧ ಹೃದಯರಾಗಬೇಕು. ಈ ರೀತಿಯಲ್ಲಿ ನಮ್ಮ ಹೃದಯ ಶುದ್ಧವಾಯಿತು ಅಂತ ಹೇಳಿದ್ರೆ, ಅಸಂಗತ್ವವನ್ನು ತಾಳಿತು ಅಂತ ಹೇಳಿದ್ರೆ, ಆಗ ನಾವು ಬೇಕಾದ್ರೆ ಸೋಹಂ ಹೇಳೋದಕ್ಕೆ ಸಮರ್ಥರಾಗ್ತೇವೆ. ಅಲ್ಲಿವರೆಗೆ ಅಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಮುಕ್ತ ಎಂಬ ಮನೋಭಾವ ಬಹಳ ಒಳ್ಳೆಯದು. ಸತತ ನಾನು ಮುಕ್ತ ನಾನು ಮುಕ್ತ ಅಂತ ಹೇಳುತ್ತಲೇ ಇದ್ರೆ ಮನುಷ್ಯ ನಿಜವಾಗಿಯೂ ಮುಕ್ತನಾಗಿ ಬಿಡ್ತಾನೆ. ಇದಕ್ಕೆ ಬದಲು ಮನುಷ್ಯ ನಾನು ಬದ್ಧ ನಾನು ಬದ್ಧ ಅಂತ ಹೇಳ್ಕೊಳ್ತಲೇ ಇದ್ರೆ ಆತ ಬದ್ಧನೇ ಆಗಿಬಿಡ್ತಾನೆ. ಯಾರು ಕೇವಲ ನಾನು ಪಾಪಿ ನಾನು ಪಾಪಿ ಅಂತ ಹೇಳುತ್ತಲೇ ಇರ್ತಾನೋ ಆ ನೀಚ ಅಧೋಗತಿಗೆ ಇಳಿದು ಬಿಡ್ತಾನೆ. ಅದಕ್ಕೆ ಬದಲು ಹೇಳಬೇಕೋ, ನಾನು ಭಗವನ್ ನಾಮೋಚ್ಚಾರ ಮಾಡಿದ್ದೇನೆ, ಇನ್ನು ನನಗೆಲ್ಲಿಯ ಪಾಪ, ಇನ್ನೆಲ್ಲಿಯ ಬಂಧನ ನನಗೆ ಅಂತ ಈ ರೀತಿ ಹೇಳಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಎಷ್ಟು ಸ್ವಾರಸ್ಯವಾಗಿದೆ. ನಾವು ಪಾಪಿಯಾಗಿ ಇದ್ರೂ ಕೂಡ ಭಗವನ್ ನಾಮವನ್ನು ಗಟ್ಟಿಯಾಗಿ ಉಚ್ಚರಿಸಿ ಹೇಳಬೇಕು, ನನಗೆ ಇನ್ನೆಲ್ಲಿಯ ಪಾಪ, ಪಾಪಗಳು ಅಂತ ಹೇಳ್ತಕ್ಕಂಥ ಹಕ್ಕಿಗಳೆಲ್ಲ ಹಾರಿ ಹೋಗ್ಬಿಟ್ಟು ಭಗವನ್ ನಾಮೋಚ್ಚಾರವನ್ನು ಮಾಡಿದ್ದೇನೆ ನಾನು. ಶ್ರೀರಾಮಕೃಷ್ಣ ಹೇಳ್ತಾರೆ, ಮರದ ಮೇಲಿರತಕ್ಕಂತಹ ಹಕ್ಕಿಗಳನ್ನ ಓಡಿಸೋದಕ್ಕೆ ಅದ್ರ ಕೆಳಗಡೆ ಗಟ್ಟಿಯಾಗಿ ಚಪ್ಪಾಳೆ ಬಾರಿಸಿದ್ರೆ ಹೇಗೆ ಓಡಿ ಹೋಗಿಬಿಡುತ್ತೋ, ಅದೇ ರೀತಿಯಲ್ಲಿ ಈ ಶರೀರವೆಂಬ ಮರ, ಈ ಶರೀರವೆಂಬ ಮರದಲ್ಲಿ ಇರತಕ್ಕಂತಹ ಪಾಪ ರಾಶಿಗಳು ಅಂತ ಹೇಳ್ತಾ ಇದ್ದ ಹಕ್ಕಿಗಳು, ಯಾವಾಗ ನಾವು ಚಪ್ಪಾಳೆ ತಟ್ಟಿಕೊಂಡು ತಾಳ ತಟ್ಟಿಕೊಂಡು ಭಗವ ನಾಮ ಸ್ಮರಣೆಯನ್ನು ಮಾಡ್ತೇವೋ ಆಗ ಅವುಗಳೆಲ್ಲ ಹಾರಿ ಹೋಗಿಬಿಡುತ್ತವೆ. ಆದ್ರೆ ವಿಶ್ವಾಸ ಬೇಕು, ಇದು ಬಹಳ ಮುಖ್ಯ. ವಿಶ್ವಾಸವಿಲ್ಲದೆ ಅದೆಲ್ಲ ಎಲ್ಲಾಗುತ್ತೆ? ಸುಮ್ಮನೆ ಅವರೇನೋ ಪಾಪ ಹೇಳಿದ್ರು ನಮ್ಮ ಒಳ್ಳೆಯದಕ್ಕೆ. ಆದ್ರೆ ಅದೆಲ್ಲ ಸಾಧ್ಯವೇ? ಜನ್ಮಾಂತರದ ಪಾಪಗಳು ರಾಶಿ ರಾಶಿ ಇವೆ, ಅಯ್ಯೋ ಅವುಗಳನ್ನೆಲ್ಲ ಅನುಭವಿಸದೆ ಮುಗಿಸೋದು ಸಾಧ್ಯವೇ? ಎಷ್ಟು ಜನ ಋಷಿಗಳು ಮುನಿಗಳು ಕೂಡ ಹೇಳಿದ್ದಾರೆ, ಮಾಡಿದ್ರು ಮಹಾರಾಯ ಅಂತ ಕೂಡ ಹೇಳಿದ್ದಾರೆ. ಒಂದ್ ಮೇಲೆ ಇವರು ಹೇಳಿದ್ರು ಅಂತ ಅದು ಹೊರಟೋಗ್ಬಿಡುತ್ತ್ಯಾ? ಎಷ್ಟು ಭಗವನ್ ನಾಮ ಸಂಕೀರ್ತನೆ ಮಾಡಿದವ್ರನ್ನೆಲ್ಲ ನಾವು ನೋಡಿಲ್ಲ. ನಿಜಕ್ಕೂ ನಿಜ ಅದು, ಬಹಳ ಜನ ಭಗವನ್ ನಾಮ ಸಂಕೀರ್ತನೆ ಮಾಡಿದಂತ ಎಷ್ಟೋ ಜನ ಹಳ್ಳಿ ಭಜನೆ ಜನಗಳೆಲ್ಲ ಇದ್ದಾರಲ್ಲಿ, ಹಳ್ಳಿ ಭಜನೆ ಜನ, ಬೀದಿ ಭಜನೆ ಜನ ಬೀಡಿ ಸತ್ತಾ ಇರ್ತಾರೆ, ಭಜನೆ ಮಾಡ್ತಾನೆ ಇರ್ತಾರೆ. ಅವ್ರ ಮುಖ ನೋಡಬೇಕು, ಅವ್ರ ಬಟ್ಟೆ ನೋಡಬೇಕು. ಭಗವನ್ ನಾಮ ಸಂಕೀರ್ತನೆ ಮಾಡಿ ಇವರಿಗೆ ಈ ಯಾತಕ್ಕೆ ದುರ್ಗತಿ ಬಂದ್ಬಿಡ್ತು ಅಂತ ನಮಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಆ ಭಗವನ್ ನಾಮ ಶಕ್ತಿಯಲ್ಲಿ ವಿಶ್ವಾಸವನ್ನ ಅವರು ತಾಳಲಿಲ್ಲ. ವಿಶ್ವಾಸ ತಾಳೋದು ಒಂದು, ಇನ್ನೊಂದೇನಂತಂದ್ರೆ ಭಗವಂತ ಕೆಲವಾರು ನಿಯಮಾವಳಿಗಳನ್ನ ಹಾಕಿದಾನಲ್ಲ, ಹೀಗಿರಬೇಕು ಹೀಗಿರಬಾರದು, ಹೀಗಿರಬೇಕು ಹೀಗಿರಬಾರದು, ವಿಧಿ ನಿಷೇಧ ಅಂತ ಅದಕ್ಕೆ ಹೆಸರು. ಹೀಗಿರಬೇಕು ಅಂತ ಏನು ಹೇಳ್ಕೊಟ್ಟಿದಾನಲ್ಲ ಅದು ವಿಧಿ, ಹೀಗಿರಬಾರದು ಅಂತ ಏನು ಹೇಳ್ಕೊಟ್ಟಿದಾನೋ ಅದು ನಿಷೇಧ. ಅವುಗಳನ್ನೆಲ್ಲ ಸ್ವಲ್ಪ ಕಲಿತುಕೊಳ್ಬೇಕಾಗುತ್ತೆ. ಆದ್ರಿಂದ ಭಜನೆಯನ್ನೇ ಮಾಡಿ, ಜಪವನ್ನೇ ಮಾಡಿ, ನಿಷ್ಕಾಮ ಕರ್ಮವನ್ನೇ ಮಾಡಿ, ಯಾವುದನ್ನೇ ಮಾಡಿ ಅರಿತು ಮಾಡಿ. ಸುಮ್ಮನೆ ಮಂಕ ಮಂಕ ಹಾಗೆ ಮಾಡ್ತು ಅಂತ ಹೇಳಿದ್ರೆ ಮಂಕರೇ ಆಗುವಂತಹದ್ದು, ಮಾಂಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮಲ್ಲಿ ಎಷ್ಟು ದೇವಸ್ಥಾನಗಳು, ಆ ದೇವಸ್ಥಾನಗಳೆಲ್ಲ ಜೀರ್ಣಾವಸ್ಥೆಗೆ ಹೋಗಿರತಕ್ಕಂತಹ ದುರ್ಗತಿಯನ್ನೆಲ್ಲ ಕಂಡ್ರೆ ಅದಕ್ಕೆ ಎರಡು ಕಾರಣ. ಒಂದು, ಅಲ್ಲಿರ್ತಕ್ಕಂತಹ ಅರ್ಚಕರು ವಿಶ್ವಾಸ ತಾಳಿ ಪೂಜೆ ಮಾಡ್ತಾ ಇಲ್ಲ, ಅಂತರಂಗದಲ್ಲಿ ಇರತಕ್ಕಂಥ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ತಾ ಇಲ್ಲ. ಇನ್ನೊಂದು, ಈ ಸರ್ಕಾರಿ ಜನ ಇದಾರಲ್ಲ, ಸರ್ಕಾರ ಎಲ್ಲೆಲ್ಲಿ ಜಾಸ್ತಿ ಹಣ ಬರುತ್ತೋ ಅದನ್ನ ಮುಜರಾಯಿಕ ಸೇರಿಸ್ಕೊಂಡ್ಬಿಡು, ಬಾ ತಿಂಗಳ ತಿಂಗಳ ಬಾ, ಎಷ್ಟೆಷ್ಟು ಹುಂಡಿಯಲ್ಲಿ ಸೇರ್ಕೊಂಡಿರುತ್ತೋ ಕಿತ್ಕೊಂಡು ಹೊರಟೋಗ್ತಾ ಇರು. ಆಮೇಲೆ ಆ ದೇವಸ್ಥಾನ ಏನಾಯ್ತು ಏನ್ ಹೋಯ್ತು ಅಂತ ನೋಡೋದಿಲ್ಲ ಅವರು. ಬಹಳ ಆ ವರ್ತಮಾನಗಳು ಬರ್ತಾ ಇವೆ. ದೇವಸ್ಥಾನಗಳು ಅಂತ ಹೇಳ್ತಕ್ಕಂತಹ ದುಡ್ಡು ಬರ್ತಕ್ಕಂತಹ ದೇವಸ್ಥಾನಗಳು ಅಂತ ಹೇಳ್ತಕ್ಕಂಥವುಗಳು ನಮ್ಮ ಸರ್ಕಾರದವರಿಗೆ ಹಣವನ್ನು ಹಿಂಡುವಂತಹ ಒಂದು ಕೇಂದ್ರವಾಗಿಬಿಟ್ಟಿದೆ. ದೇವರಿಗೆ ಕೊಡಬೇಕು ದೇವರ ಸ್ಥಾನವನ್ನ, ಅದು ಸಾರ್ವಜನಿಕರೆಲ್ಲ ಬಂದು ಸದುಪಯೋಗ ಪಡಿಸಿಕೊಳ್ತಕ್ಕಂತಹದ್ದು ಮತೀಯ ಭಾವನೆ ಅಥವಾ ಸ್ತ್ರೀಯರು ಪುರುಷರು ಅಂತ ಹೇಳ್ತಕ್ಕಂತಹ ಭಾವನೆ, ಶ್ರೀಮಂತರು ಬಡವರು ಅಂತ ಹೇಳ್ತಕ್ಕಂತಹ ಭಾವನೆಗಳನ್ನೆಲ್ಲ ಹೋಗಲಾಡಿಸಿ ಅದನ್ನೆಲ್ಲ ಇಲ್ಲದಾಗಿಸಿಕೊಂಡು ಯಾರಂದ್ರೆ ಅವರು ಬಂದು ಅಲ್ಲೆಲ್ಲ ಸೇರಬಹುದಾದಂತಹ ಒಂದೇ ಒಂದು ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ಪವಿತ್ರ ಸ್ಥಳ ಅಂತ ಹೇಳಿದ್ರೆ ದೇವಸ್ಥಾನ. ಆ ದೇವಸ್ಥಾನವನ್ನ ಊರ್ಜಿತಗೊಳಿಸುವಂತಹ ದೃಷ್ಟಿಯಲ್ಲಿ ಸರ್ಕಾರ ಅಂತ ಹೇಳ್ತಕ್ಕಂತಹ ಇವತ್ತೇನೂ ಕೆಲಸ ಮಾಡ್ತಾ ಇಲ್ಲ. ಹಿಂದೂ ಸರ್ಕಾರ ಅಂತ ಸುಮ್ಮನೆ ಹೆಸರು ಅಷ್ಟೇನೆ, ಜಾತ್ಯಾತೀತ ಸರ್ಕಾರ ಅಂತ ಹೇಳಿ ಏನೋ ಹೆಸರು ಕೊಟ್ಕೊಂಡ್ಬಿಟ್ಟಿದ್ದೆ. ಈ ಎಲ್ಲ ಸಲ್ಲದ ಕಿತಾಪತಿನೆಲ್ಲ ಮಾಡಿ ಇಟ್ಟಿರ್ತಾರೆ. ಅಂತಹ ದುಷ್ಟತನ ನಡೀತಾ ಇದೆ. ಹಾಗೇನೇನೆ ಈ ಕಡೆ ಅರ್ಚಕರು ಕೂಡ ಎರಡು ದೋಷಗಳು, ಎರಡು ದೋಷಗಳಿಂದಾಗಿ ಆ ದೇವರ ಗತಿ ಬೇಡ. ಪಾಪ ಆ ದೇವರು, ದೇವರಿಗೆ ಶಕ್ತಿ ಇಲ್ವಾ ಅವನ ಅದನ್ನೆಲ್ಲ ಮಾಡ್ಕೊಳ್ಳೋದು ಬೇಡವಾ ಅಂತನೋ ಪ್ರಶ್ನೆ ಹಾಕತಕ್ಕಂತ ಜಾಣರು ಬೇರೆ ಕೆಲವರಿದ್ದಾರೆ. ದೇವರಿಗೆ ಆ ದೇವಸ್ಥಾನ ಬೇಕಾಗಿದೆಯಾ? ಇಡೀ ಪ್ರಪಂಚವೇ ಅವನ ದೇವಸ್ಥಾನ, ಪ್ರತಿಯೊಬ್ಬ ಭಕ್ತನ ಹೃದಯವೂ ಕೂಡ ಅವನ ದೇವಸ್ಥಾನ. ಅವನಿಗೆ ಈ ದೇವಸ್ಥಾನ ಬೇಕಾಗಿದೆಯಾ? ಆ ಬಾವಲಿಗಳು ಕಣ್ಕಪಟ್ಟುಗಳು ಎಲ್ಲ ಬರ್ತಕ್ಕಂತಹ ದೇವಸ್ಥಾನ, ಕೊಳಕವಾಗಿರ್ತಕ್ಕಂತಹ ದೇವಸ್ಥಾನವೇ ಬೇಕಾಗಿದೆಯಾ ಅವನಿಗೆ ವಾಸಕ್ಕೆ? ಹೊಗೆ ಹಿಡಿದಿರ್ತಕ್ಕಂತಹ ಗರ್ಭಗುಡಿಯೇ ಬೇಕಾಗಿದೆಯಾ ಅದಕ್ಕೆ ದೇವರಿಗೆ? ಅಂತಹ ದುರ್ಗತಿ ಬಂದಿದೆಯಾ ಅವನಿಗೆ? ಅವನೆಲ್ಲೋ ಒಂದು ಜಾಗ ಮಾಡ್ಕೊಳ್ತಾನೆ, ಹೊಸ ಹೊಸ ಭಕ್ತರೆಲ್ಲ ಬರ್ತಿರ್ತಾರೆ, ಹೊಸ ಹೊಸ ದೇವಸ್ಥಾನ ಕಟ್ತಿರ್ತಾರೆ, ಅಲ್ಲಿ ಹೋಗಿ ಆನಂದವಾಗಿರ್ತಾನ. ಈ ಹಳೆ ಶರೀರವನ್ನು ಬಿಟ್ಟು ಹೋದಾಗೆ ಹಳೆ ದೇವಸ್ಥಾನವನ್ನು ಬಿಟ್ಟು ಹೊರಟೋಗ್ಬಿಟ್ಟಿರ್ತಾನ. ಅಲ್ಲಿರ್ತಕ್ಕಂಥ ಅರ್ಚಕರು ಹಾಗಾದ್ರೆ ಇದಾರಲ್ಲ ಅಂತ ಹೇಳಿದ್ರೆ ಅವ್ರೇನೋ ನಾಲ್ಕು ಕಾಣಿಕೆ ಬಂದೀತು ಅಂತೇಳಿ ಒಂದು ಬಗೆಯ ಜೀವನೋಪಾಯಕ್ಕಾಗಿ ಅಲ್ಲಿ ನಿಂತಿರ್ತಾರೆ ಅಷ್ಟೇನೆ. ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ನಾನು ಮುಕ್ತ, ನನಗಿಲ್ಲ ಬಂಧನ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಅವನು ತೇಜಸ್ವಿಯಾಗಬೇಕು. ಅಂತಂತಹ ಅರ್ಚಕರು, ಅಂತಂತಹ ಸನ್ಯಾಸಿಗಳು, ಅಂತಂತಹ ಧಾರ್ಮಿಕರು, ಅಂತಂತಹ ಸಾಧಕರು ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಧರ್ಮ ಯಾತಕ್ಕೆ ಜಾಗೃತವಾಗೋದಿಲ್ಲ? ವಿಶ್ವಾಸ, ಆತ್ಮಶ್ರದ್ಧೆ. ಸ್ವಾಮಿ ವಿವೇಕಾನಂದರು ಈ ಶ್ರದ್ಧೆಯ ಬಗ್ಗೆ ಎಷ್ಟೊಂದು ಹೇಳಿದ್ದಾರೆ, ಅದನ್ನು ಮತ್ತೆ ಮತ್ತೆ ಮನನ ಮಾಡಬೇಕು. 333 ಕೋಟಿ ದೇವತೆಗಳಲ್ಲಿ ನಿಮಗೆ ನಂಬಿಕೆ ಇದ್ದು ನಿಮಗೆ ನಿಮ್ಮಲ್ಲಿ ನಂಬಿಕೆ ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ನೀವು ನಾಸ್ತಿಕರು ಅಂತ ಹೇಳಿದ್ರು ಅವರು. ಹಿಂದಿನ ಧರ್ಮ ಹೇಳಿತು ದೇವರಲ್ಲಿ ಯಾರಿಗೆ ನಂಬಿಕೆ ಇಲ್ಲವೋ ಅವನು ನಾಸ್ತಿಕ ಅಂತ, ಆದರೆ ಹಿಂದಿನ ಧರ್ಮ ಹೇಳ್ತದೆ ಯಾರಿಗೆ ತಮ್ಮಲ್ಲಿ ತಮಗೆ ನಂಬಿಕೆ ಇಲ್ಲವೋ ಅವನು ನಾಸ್ತಿಕ ಅಂತ. ಎಂಥ ಅದ್ಭುತವಾದಂತಹ ಮಾತದು. ಹಿಂದಿನ ಧರ್ಮ ಇರತಕ್ಕಂಥದ್ದು ದೇವಸ್ಥಾನದಲ್ಲೂ ಅಲ್ಲ, ಮಠದಲ್ಲೂ ಅಲ್ಲ, ಕಾಡಿನಲ್ಲೂ ಅಲ್ಲ, ಎಲ್ಲೂ ಅಲ್ಲ, ಅವರವರ ಹೃದಯದಲ್ಲಿ. ಯಾರಿಗೆ ಹೃದಯ ಉಂಟೋ, ಯಾರಿಗೆ ಹೃದಯ ಉಂಟೋ ಇಲ್ಲೋ ಅಂತ ಮೊದಲು ತೀರ್ಮಾನ ಆಗಬೇಕು. ಆಮೇಲೆ ಅದು ಒಳ್ಳೇದೋ ಕೆಟ್ಟದೋ ಅಂತ ನೋಡಬೇಕು. ಆಮೇಲೆ ಅಲ್ಲಿ ವಿಶ್ವಾಸದ ಪ್ರಶ್ನೆ, ಅವಿಶ್ವಾಸದ ಪ್ರಶ್ನೆ. ಆದ್ರಿಂದ ಹೃದಯದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ದೇವಸ್ಥಾನದಲ್ಲಿ ಎಷ್ಟು ಮಾಡಿದ್ರು ಕೂಡ ಅದು ಬಾಹ್ಯವಾದ ಒಂದು ಸಂಕೇತ ಮಾತ್ರ, ಸಂಕೇತ ಮಾತ್ರ. ಕೇವಲ ದೇವಸ್ಥಾನಗಳು ಅಲ್ಲಿರ್ತಕ್ಕಂಥ ವಿಗ್ರಹಗಳು ಏನು ಮಾಡಲಾರವು. ನಿಮ್ಮ ಒಳಗಡೆ ಆತ್ಮ ಅಂತ ಹೇಳ್ತಕ್ಕಂಥ ಪರಮಾತ್ಮ ಇದನ್ನಲ್ಲ, ಆತ್ಮದೇವರು, ಅವನು ಜಾಗೃತನಾಗಬೇಕು. ಅದಕ್ಕೇನು ಬೇಕು? ಆತ್ಮಶ್ರದ್ಧೆ. ನಾನು ಮುಕ್ತ, ದೇವರು ಮುಕ್ತ, ದೇವರು ಸ್ವಭಾವ ಸಹಜವಾಗಿ ಮುಕ್ತ, ಅಂತಹ ದೇವರ ಮಗು ನಾನು. ನಾನು ಅಯ್ಯೋ ಎಷ್ಟೊಂದು ಕೆಲಸ ಕಾರ್ಯಗಳನ್ನೆಲ್ಲ, ಏನೇನೋ ಅನ್ಯಾಯಗಳನ್ನೆಲ್ಲ ಮಾಡಿದ್ದೀನಲ್ಲ. ನಿಜ, ದೇಹದ ಮೂಲಕ ಎಷ್ಟೋ ಆಗಿರುತ್ತೆ, ಹೆಚ್ಚು ಕಡಿಮೆ ಆಗಿರುತ್ತವೆ. ದೇಹ ಪರಮಾತ್ಮನೇ ಈ ದೇಹದಲ್ಲಿ ಬಂದರೂ ಕೂಡ ಸ್ವಲ್ಪ ತಾಪತ್ರಯ ಅವನಿಗೂ ಇದ್ದೆ. ದೇವರಿಗೆ ಗೊತ್ತಿಲ್ವೇ ದೇಹದ ಕಷ್ಟ ಏನು ಅಂತ? ಅದಕ್ಕೆ ಅವನು ಆಗಾಗ ಅವತಾರ ತಾಳಿ ಬಂದ್ರೆ ಮಾತ್ರ ಜನಗಳ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅವನಿಗೆ. ದೇಹ ಅಂತಂದ ಮೇಲೆ ಒಂದು ಸ್ವಲ್ಪ ತಾಪತ್ರೆಗಳಿವೆ. ಅದು ಕೂಡ ಮನುಷ್ಯ, ಅವನು ಇನ್ನು ದೇವಭಾವ ಅವನಲ್ಲಿ ಬಂದಿಲ್ಲ, ದೇಹಭಾವವೇ ಅಧಿಕವಾಗಿ ಇದೆ. ಆಗ ಹಲವಾರು ತಪ್ಪುಗಳೆಲ್ಲ ಆಗುತ್ತವೆ. ಮಕ್ಕಳು ಎಷ್ಟು ತಪ್ಪು ಮಾಡೋದಿಲ್ಲ, ಏನೇನು ತಪ್ಪುಗಳು ಮಾಡೋದಿಲ್ಲ. ಅವುಗಳನ್ನು ಬೀಳಿಸುತ್ತೆ, ಇವುಗಳನ್ನು ಒಡೆದಾಕ್ಬಿಡುತ್ತೆ, ಇವುಗಳನ್ನು ಚೆಲ್ಲುತ್ತೆ, ಇದನ್ನು ಮುಸರೆ ಮಾಡಿ ಮೈಲಿಗೆ ಮಾಡಿಬಿಡುತ್ತೆ, ಮನೆಯೊಳಗೆ, ಅಡುಗೆ ಮನೆಯೊಳಗೆ, ಪೂಜಾಗೃಹದಲ್ಲಿ ಏನೇನು ಪಚಿತಿಗಳೆಲ್ಲ ಮಾಡುತ್ತವೆ ಆ ಮಕ್ಕಳು. ಆಮೇಲೆ ಬೀಜಿಗೆ ಹೋಗುತ್ತವೆ, ಮೈ ಮೇಲೆ ಮಣ್ಣು ಹಾಕ್ಕೊಳ್ಳುತ್ತವೆ, ಏನೇನೋ ಪಚಿತಿಗಳು ಮಾಡುತ್ತವೆ, ಕೊಳೆ ಮಾಡಿಕೊಳ್ಳುತ್ತವೆ, ಗಾಯ ಮಾಡಿಕೊಳ್ಳುತ್ತವೆ. ತಾಯಿ ಏನ್ ಮಾಡ್ತಾಳೆ? ಸರಿಯಿಲ್ಲ ಈ ಮಗು, ಕಳಿಸ್ಬೇಡ ಆ ಕಡೆ, ಬೇಡ ಈ ಮಗು ಸರಿಯಿಲ್ಲ ಅಂತ ಮಾಡೋಕ್ಕಾಗತ್ತೆ? ತೊಳೆದು ಎತ್ಕೊಳ್ತೇನೆ ಅಂತ ಹೇಳಿದ್ರು ಶ್ರೀಮಾತ ಶಾರದಾದೇವಿಯವರು. ದೇವರ ಕೆಲಸ ಅದು, ನಮ್ಮನ್ನು ತೊಳೆಯುವಂತಹದ್ದು. ನೂರು ಸಲ ಬುದ್ಧಿ ಹೇಳಿದ್ರು ಕೂಡ 100 ಸಲ ಬೀಳತಕ್ಕಂತಹ ದುರ್ಬಲ ಮತಿಗಳು ಮನುಷ್ಯರು. ದೇವರಿಗೂ ಕೂಡ ಅದೇ ಪ್ರಶ್ನೆಯನ್ನೇ ಹಾಕಬೇಕು. ಆ ಪ್ರಾರ್ಥನೆ ಇದೆಯಲ್ಲ, ಆ ಹಾಡಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಆ ಹಾಡು, ಆ ಮತ್ತೆ ಮತ್ತೆ ಹಾಡ್ಕೊಳ್ಬೇಕು, 10 ಕರೆದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅಷ್ಟು ಸುಲಭದಲ್ಲಿ ನಾನು ಎದ್ದೇಳೋದಕ್ಕೆ ಸಾಧ್ಯ ಇಲ್ಲ, ನೀನು ನನಗೆ ಸಹಾಯ ಹಸ್ತವನ್ನು ಕೊಡಬೇಕು. ಒಬ್ಬ ಯುವಕ ಕಾಗದ ಬರೆದಿದ್ದ, ಅವನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅಂತಂದ್ಬಿಟ್ಟು ಬಹಳ ಹಠ ಬಂದ್ಬಿಟ್ಟಿತ್ತು ಅವನಿಗೆ. ಬರೀತಾನೆ, ಬಹಳ ಕಷ್ಟದಲ್ಲಿದ್ದೇನೆ ಸ್ವಾಮೀಜಿ, ಏನ್ ಮಾಡೋದು, ರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೆ 10 ಕರೆದು ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತೀನಿ ನಾನು. ದುರ್ಗಾದೇವಿ ಬಹಳ ಶಕ್ತಿವಂತರಲ್ಲಾದಂತಹ ದೇವಿ ಅಂತ ನಂಬಿಕೆಯಿಂದ ಆತ ದುರ್ಗೆಯನ್ನು ಹಿಡ್ಕೊಂಡಿದ್ದಾನಂತೆ. 1 ಗಂಟೆ ಪ್ರತಿದಿನ ರಾತ್ರಿ ನಾನು 10 ಕರೆದು ಪ್ರಾರ್ಥನೆ ಮಾಡ್ತೇನೆ, ಆದರೂ ಕಷ್ಟ ಆಗ್ತಾ ಇದೆ ಸ್ವಾಮೀಜಿ, ಏನ್ ಮಾಡೋದು. ನನ್ನ ಜೀವನದ ಮುಖ್ಯ ಉದ್ದೇಶವೇ ಬ್ರಹ್ಮಚರ್ಯದ ಕಟ್ಟುನಿಟ್ಟಾದಂತಹ ನೈಷ್ಠಿಕ ಬ್ರಹ್ಮಚರ್ಯ ನನ್ನ ಜೀವನದ ಉದ್ದೇಶ, ಇದಕ್ಕೆ ದಾರಿ ತೋರಿ ಸ್ವಾಮೀಜಿ ಇತ್ಯಾದಿ ಎಲ್ಲ ಬರಿತಾ ಇತ್ತು. ಬಹಳ ಅದ್ಭುತವಾಗಿತ್ತು ಆ ಪುತ್ರ. ಕೊರೆಗೂ ಕೂಡ ಅವನಿಗೆ ಜಗನ್ಮಾತೆ ಹೋಗೊಟ್ಟಿದ್ದಾಳೆ. ಅವನು ತನ್ನ ಆ ದೃಢ ನಿರ್ಧಾರದಿಂದ ಕೂಡಿದಂತಹ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದಾನೆ. ಭಗವಂತ ಅಂಥ ಒಂದು ಸಹಾಯ ಹಸ್ತವನ್ನ ಕೊಟ್ಟೇ ಕೊಡ್ತಾನೆ. ಆದರೆ ಕೇಳಬೇಕು, ಜೋರಾಗಿ ಕೇಳಬೇಕು, ಪ್ರಾಮಾಣಿಕ ಹೃದಯದಿಂದ ಕೇಳಬೇಕು, ಮತ್ತೆ ಮತ್ತೆ ಕೇಳಬೇಕು. ಭಗವಂತ ಸೋಲುವವರೆಗೆ ನಾವು ಕೇಳಬೇಕು ಅವನನ್ನ. ಈ ರೀತಿಯಲ್ಲಿ ಆ ಭಾವವನ್ನು ತಂದುಕೊಳ್ಬೇಕು. ನಾನು ಭಗವಂತನ ನಾಮವನ್ನು ಉಚ್ಚರಿಸಿದ್ದೇನೆ, ನನಗೆಲ್ಲಿಯ ಪಾಪ, ನನಗೆಲ್ಲಿಯ ಬಂಧನ ಅಂತ ಆ ಮುಕ್ತ ಸ್ಥಿತಿಯಿಂದ ಓಡಾಡಬೇಕು. ರಸ್ತೆಯಲ್ಲಿ ಓಡಾಡುವಾಗಲೂ ಕೂಡ ನಾನು ಭಗವಂತನ ಮಗು ಅಂತ ಹೇಳ್ತಕ್ಕಂಥ ದೃಢ ವಿಶ್ವಾಸದಿಂದ ಓಡಾಡ್ತಾ ಇರಬೇಕು. ಮೊನ್ನೆ ತಾನೇ ಹೀಗೆ ಆಲೋಚನೆ ಮಾಡ್ತಾ ಇದ್ದೆ, ನಾವು ಅದೇ ವೇದಾಂತ ಚಿಂತನೆಯಲ್ಲಿ ಇರತಕ್ಕಂಥವ್ರು ತಾನೇ, ಎಷ್ಟರ ಮಟ್ಟಿಗೆ ಒಂದು ಭಾವನೆ ಬಂದಿತ್ತು ಅಂತ ಹೇಳಿದ್ರೆ, ಆ ಪರಬ್ರಹ್ಮ ವಸ್ತು ಪರಬ್ರಹ್ಮ ವಸ್ತು ಅಂತ ನೀವು ಕೇಳಿದ್ದೀರಲ್ಲ, ಎಷ್ಟೊಂದು ಕೇಳಿದ್ದೀರಿ, ಅಷ್ಟು ಭಾವಿಸಿದ್ದೀರಿ. ಅದು ಬಹಳ ಮುಖ್ಯ. ಬಹಳಷ್ಟು ಕೇಳೋದು ಮುಖ್ಯ ಅಲ್ಲ, ಅದಕ್ಕಿಂತ ಹೆಚ್ಚು ಮುಖ್ಯ ಭಾವಿಸುವುದು. ಪರಬ್ರಹ್ಮ ವಸ್ತು ಅಂದ್ರೆ ಈ ಆಕಾಶದಂತೆ, ಆಕಾಶವೂ ಕೂಡ ಜಡ, ಆದರೆ ಪರಬ್ರಹ್ಮ ಚೈತನ್ಯ ಆಕಾಶದಂತೆ ಸರ್ವವ್ಯಾಪಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಇದ್ದಾನೆ, ಈ ಕ್ಷಣದಲ್ಲಿಯೂ ಇಲ್ಲಿ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಅವನೇ ಪರಮಾತ್ಮ, ಅವನೇ ಪರಬ್ರಹ್ಮ. ನಾನು ಓಡಾಡ್ತಾ ಇದ್ದೀನಿ, ಎಲ್ಲಿ ಓಡಾಡ್ತಾ ಇದ್ದೇನೆ, ಅದೇ ಪರಬ್ರಹ್ಮದಲ್ಲೇ ಓಡಾಡ್ತಾ ಇದ್ದೇನೆ, ಪರಬ್ರಹ್ಮದಲ್ಲೇ ಪರಬ್ರಹ್ಮವಾಗಿ ಓಡಾಡ್ತಾ ಇದ್ದೇನೆ. ಗೋರಿಬಿದನೂರಿನಲ್ಲಿ ಒಂದು ಕಾರ್ಯಕ್ರಮ ಇದಿತ್ತು, ಹೋಗಿದ್ದೆ ಒಂದು ವಾರದಿಂದ, ನಿಮಗೆಲ್ಲ ಹೇಳಿದ್ದೆ. ಅಲ್ಲಿ ಗೋರಿಬಿದನೂರಿನವ್ರನ್ನು ಸ್ವಲ್ಪ ಬೈದೆ, ಯಾತಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಸೋಮಾರ್ತನ ಎಲ್ಲ ಕಾಣಿಸಿದ್ರು, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಬಯೋ ಅಧಿಕಾರನೂ ಇಟ್ಕೊಂಡಿರ್ತೀನಿ ನಾನು. ಅವ್ರು ತಪ್ಪು ಮಾಡುವ ಅಧಿಕಾರ ಇಟ್ಕೊಂಡಾಗ ನಾನು ಬಯೋ ಅಧಿಕಾರ ತಗೊಳ್ಳೋದು ಬೇಡವಾ. ಒಬ್ಬ ಯುವಕ ಕಾರ್ಯಕ್ರಮ ಮುಗಿದ ಮೇಲೆ ಬಂದ, ಏನ್ ಸ್ವಾಮೀಜಿ ನೀವು ಈ ತರ ಎಲ್ಲ ಬೈದು ಬಿಟ್ರಲ್ಲ, ಸರಿಯೋ, ಎಲ್ಲವೂ ಪರಬ್ರಹ್ಮ ಅಂತ ಶಾಸ್ತ್ರ ಹೇಳ್ತದೆ, ಹಾಗಿರುವಾಗ ಈ ಪರಬ್ರಹ್ಮ ಸ್ವರೂಪರಾದಂತಹ ಜನರನ್ನು ನೀವು ಬೈದು ಸರಿಯೋ ಅಂತ ಕೇಳಿದ ಅವನು. ಒಂದು ನಿಮಿಷ ನಾನು ಸುಮ್ಮನಿದ್ದೆ, ಯಾಕೆಂತಂದ್ರೆ ಅವನ ಮನಸ್ಸು ತಣ್ಣಗಾಗಬೇಕಲ್ಲ, ಗಡಿಬಿಡಿಯಲ್ಲಿರ್ತಾನು. ಹೀಗೆ ನೋಡ್ತಾ ಇದ್ಬಿಟ್ಟು ಬೈದದ್ದು ಯಾರಂತ ಯೋಚನೆ ಮಾಡಿದ್ದೆ, ಯಾಕಲ್ಲ ನಾನು. ಬೈದದ್ದು ಕೂಡ ಪರಬ್ರಹ್ಮವೇ ಅಲ್ವೇ, ಎಲ್ಲವೂ ಪರಬ್ರಹ್ಮ ಆದ್ಮೇಲೆ ಬಯಸ್ಕೊಂಡವರು ಮಾತ್ರ ಪರಬ್ರಹ್ಮ ಅಂತೆ. ನೋಡಿ ಅವನು ವಾದ, ಅವನು ಮೇಲೆ ಕೆಳಗೆ ನೋಡ್ದ ಅವನು. ಆದ್ರಿಂದ ತತ್ವವನ್ನ ಸುಮ್ಮನೆ ಕೇಳುವವರಿದಾರಲ್ಲ ಈ ರೀತಿಯಲ್ಲಿ ಮಾತನಾಡ್ತಾರೆ, ಅರಿತುಕೊಂಡಾಗ ನೋಡಿ ಹೀಗೆ ಬರುತ್ತೆ. ಆದ್ರಿಂದ ಅನುಸಂಧಾನ ಮಾಡಬೇಕು, ನಿತ್ಯವೂ ಭಾವಿಸಬೇಕು, ಹಾಡಿನ ಮೂಲಕ ಭಾವಿಸಬೇಕು, ಮಾತಿನ ಮೂಲಕ ಭಾವಿಸಬೇಕು, ಅಧ್ಯಯನದ ಮೂಲಕ ಭಾವಿಸಬೇಕು, ಜಪದ ಮೂಲಕ ಭಾವಿಸಬೇಕು, ಧ್ಯಾನದ ಮೂಲಕ ಭಾವಿಸಬೇಕು. ಭಾವಿಸ್ತಾ ಭಾವಿಸ್ತಾ ಭಾವಿಸ್ತಾ ಅದೇ ಆಗ್ಬೇಕು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಾನು ಭಗವನ್ ನಾಮೋಚ್ಚಾರಣೆ ಮಾಡಿದ್ದೇನೆ, ಇನ್ನು ನನಗೆಲ್ಲಿಯ ಪಾಪ, ಇನ್ನು ನನಗೆಲ್ಲಿಯ ಬಂಧನ ಅಂತ. ಬಳಿಕ ಮಾಸ್ಟರ್ ಹೇಳ್ತಾರೆ, ನೋಡು ಇಂದು ನನ್ನ ಮನಸ್ಸು ಬಹಳವಾಗಿ ಕೆಟ್ಟೋಗಿದೆ. ಹೃದಯ ರಾಮ ಕಾಗದ ಬರೆದಿದ್ದಾನೆ, ತನಗೆ ಬಹಳವಾಗಿ ಕಾಯಿಲೆ ಅಂತ. ಇದಕ್ಕ್ಯಾಕೆ ನನ್ನ ಮನಸ್ಸು ಕೆಟ್ಟೋಗ್ಬೇಕು? ಹೀಗಾಗಿರೋದು ದಯೆಯಿಂದಲೋ ಅಥವಾ ಮಾಯೆಯಿಂದಲೋ? ನೋಡಿ ಶ್ರೀರಾಮಕೃಷ್ಣಿಗೂ ಕೂಡ ಪ್ರಶ್ನೆ ಎದ್ಬಿಟ್ಟಿದೆ ಅಂತೆ. ಹೃದಯ ರಾಮನಿಗೆ ಕಾಯಿಲೆ ಅಂತೆ, ಅವನು ಕಾಗದ ಬರೆದಿದ್ದಾನಂತೆ ಊರಿನಿಂದ. ಅದಕ್ಕೆ ಇವರಿಗೆ ಮನಸ್ಸು ಬಹಳವಾಗಿ ಕೆಟ್ಟೋಗಿದೆಯಂತೆ. ನೋಡಿದ್ರ ಪರಮಹಂಸರು ಅಂತಂದ್ರೆ ನಿರ್ವಿಕಲ್ಪ ಸಮಾಧಿಯನ್ನ ತಲುಪಿದಂತವರು ಕೂಡ ಅವರಿಗೂ ಒಂದು ಮನಸ್ಸು ಇರೋದ್ರಿಂದ ಇದೆಲ್ಲ ರಗಳೆ. ತಲೆ ಅಂತ ಯಾರಿಗಿರುತ್ತೋ ಅವರಿಗೂ ನೋವು ತಪ್ಪಿದ್ದಲ್ಲ, ಆದ್ರಿಂದ ಮನಸ್ಸು ಅಂತ ಇರುವವರೆಗೆ ಮನಸ್ಸು ಕೆಟ್ಟು ಹೋಗೋದು, ಹಾಳಾಗೋದು, ಒಳ್ಳೇದಾಗೋದು ಅಂತೆಲ್ಲ ಎದ್ದೇ ಇರುತ್ತೆ. ನೋಡಿದ್ರ ಪರಮಹಂಸರಿಗೆ ಮನಸ್ಸು ಕೆಟ್ಟು ಹೋಗಿರುವಾಗ ನಿಮ್ಗೇನಾದ್ರೂ ಒಂದು ಕಿಂಚಿತ್ ಕಿಂಚಿತ್ ಏನೋ ಜಾಸ್ತಿ ಕೆಟ್ಟೋದ್ರೆ ಏನು ಆಶ್ಚರ್ಯ ಏನಿಲ್ಲ. ಹೃದಯ ರಾಮ ಕಾಗದ ಬರೆದಿದ್ದಾನಂತೆ ಆರೋಗ್ಯ ಕೆಟ್ಟೋಗಿದೆ, ಅದಕ್ಕೋಸ್ಕರ ಇವರ ಮನಸ್ಸು ಕೆಟ್ಟೋಗಿದೆ. ಯಾತಕ್ಕೆ ಕೆಟ್ಟೋಗ್ಬೇಕು ಅಂತ ಅವರೇ ಪ್ರಶ್ನೆ ಹಾಕೊಳ್ತಾ ಇದ್ದಾರೆ. ಮಾಸ್ಟರ್ ಮಾಷೆಯನ್ನು ಕೇಳ್ತಾ ಇದ್ದಾರೆ. ಇವರು ಸರ್ವಜ್ಞ ಅಂತ ಲೋಕ ಹೇಳ್ತಾ ಇದೆ ಇವತ್ತು, ಅವರು ಅಲ್ಲಿ ಮಾಸ್ಟರ್ ಮಾಷೆಯನ್ನು ಕೇಳ್ತಾರೆ. ಮಾಸ್ಟರ್ ಏನ್ ತಾನೇ ಹೇಳಿಯ, ಮಾಸ್ಟರ್ ಮಾಷೆ ಬರ್ಕೊಳ್ತಾನೆ, ಮಾಸ್ಟರ್ ಏನ್ ತಾನೇ ಹೇಳಿಯಾನು ಸುಮ್ಮನೆ ಇದ್ದಾನೆ, ಅವನೇ ಬರ್ಕೊಳ್ತಾನವನು. ಹಾಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾಯೆ ಅಂದ್ರೆ ಯಾವುದು ಗೊತ್ತೇ, ತಾಯಿ ತಂದೆ ಸೋದರ ಸೋದರಿ ಹೆಂಡತಿ ಮಕ್ಕಳು ಸೋದರಳಿಯ ಸೋದರ ಸೊತೆ ಇವರೇ ಮೊದಲಾದಂತಹ ಸ್ವಬಾಂಧವರಲ್ಲಿ ಇಡತಕ್ಕಂತಹ ಪ್ರೀತಿಯೇ ಮಾಯೆ. ದಯೆ ಅಂದ್ರೆ ಸರ್ವಭೂತಗಳಲ್ಲಿಯೂ ಒಂದೇ ಸಮ ಪ್ರೀತಿ. ಈ ನನ್ನದು ಈಗ ಬಂದಿರತಕ್ಕಂತಹದ್ದು ಅದು ದಯೆಯೋ ಮಾಯೆಯೋ? ರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಆದ್ರೆ ಹೃದಯ ನನಗೆ ಬಹಳ ಮಟ್ಟಿಗೆ ಉಪಕಾರ ಮಾಡಿದ್ದಾನೆ, ನನಗೆ ಬಹಳ ಸೇವೆ ಮಾಡಿದ್ದಾನೆ, ವಿಶೇಷತಃ ನಾನು ಕಾಯಿಲೆ ಬಿದ್ದಿದ್ದಾಗ. ಆದ್ರೆ ಕೊನೆಯಲ್ಲಿ ಮಾತ್ರ ನನಗೆ ಚಿತ್ರಹಿಂಸೆಯನ್ನು ಕೊಟ್ಟ. ಆತ ಕೊಡ್ತಾ ಇದ್ದಂತಹ ಚಿತ್ರಹಿಂಸೆ ಅದೆಷ್ಟು ತಡೆಯಲಾಗದ, ಅಷ್ಟು ತಡೆಯಲಾರದಾಗ್ಬಿಟ್ಟಿತ್ತು. ಒಮ್ಮೆ ನಾನು ಗಂಗಾ ನದಿಯಲ್ಲಿ ಬಿದ್ದು ಪ್ರಾಣ ತೆಗೆದುಕೊಳ್ಬೇಕು ಅಂತ ದಡದವರೆಗೂ ಹೋಗಿಬಿಟ್ಟಿದ್ದೆ. ಆದ್ರೆ ಆತ ಬಹಳವಾಗಿ ನನಗೆ ಸೇವೆ ಮಾಡಿದ್ದಾನೆ. ಈಗ ಅವನ ಕೈಗೆ ಒಂದಿಷ್ಟು ಹಣ ದೊರೆಯುವ ಹಾಗಿದ್ರೆ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನವಾಗುತ್ತೆ. ಅದಕ್ಕಾಗಿ ನಾನು ಯಾರಂತಾನೆ ಕೇಳೋದಕ್ಕೆ ಹೋಗ್ಲಿ, ಯಾರಿದನ್ನೆಲ್ಲ ಇಲ್ಲಿಗೆ ಬರೋ ಧನಿಕರ ಹತ್ರ ಹೇಳ್ಕೊಳ್ತಾ ಹೋಗೋರು ಅಂದ್ಬಿಟ್ಟು ನೋಡಿದ್ರ ಬ್ರಹ್ಮಜ್ಞಾನಿಗಳು ನಿರ್ವಿಕಲ್ಪ ಸಮಾಧಿಗೇರಿದವರು ಆ ಹೃದಯ ರಾಮ ಇವರಿಗೆ ಹಿಂಸೆ ಕೊಟ್ಟಿದ್ರೂ ಕೂಡ ಸೇವೆಯು ಕೂಡ ಬಹಳಷ್ಟು ಮಾಡಿದ್ದಾನೆ. ಶ್ರೀರಾಮಕೃಷ್ಣರ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಕ್ಕಂತಹದ್ದು ಬಹಳ ಅದ್ಭುತವಾದದ್ದು, ಒಂದು ದೃಷ್ಟಿಯಿಂದ ನಮಗೆಲ್ಲ ಹೆದರಿಕೆ ಹುಟ್ಟಿಸುವಂತಹದ್ದು. 6 ತಿಂಗಳ ಕಾಲ ಶರೀರ ಬೋಧೆ ಇಲ್ಲದೆ ಇದ್ದಂತಹದ್ದು, ಆಮೇಲೆ 6 ತಿಂಗಳ ಕಾಲ ನಿರಂತರವಾಗಿ ಆಮಶಂಕೆ ಕಾಯಿಲೆಯಿಂದ ಒಂದೇ ಸವನೆ ಹೊರಗಡೆ ಹೋಗುದು ಒಳಗಡೆ ಬರುದು, ಹೊರಗಡೆ ಹೋಗುದು ಒಳಗಡೆ ಬರುದು, ಈ ರೀತಿ ಸ್ಥಿತಿ. ಶ್ರೀರಾಮಕೃಷ್ಣ ಹೇಳ್ತಾರೆ ಕೈ ನೀರು ಆರಿರೋದಿಲ್ವಂತೆ. ಎಂತ ಒಂದು ವರ್ಣನೆ ನೋಡಿ, ಅದು ಮತ್ತೆ ಮತ್ತೆ ತೊಳೆದು ತೊಳೆದು ಕೈ ನೀರು ಕೂಡ ಆರಿರೋದಿಲ್ಲ. ಅಂತಹ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಈ ಹೃದಯ ರಾಮ ಸೇವೆ ಮಾಡಿದ್ದನ್ನ ಶ್ರೀರಾಮಕೃಷ್ಣ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಅವನಿಗೆ ಯಾರಾದರೂ ಸ್ವಲ್ಪ ಹಣ ಕೊಡು ಹಾಗಿದ್ರೆ ನನಗೆ ಸಂತೋಷವಾಗುತ್ತೆ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣ ಸ್ವತಃ ಹಣ ಮುಡ್ತಾ ಇರತಕ್ಕಂಥವರಾದ್ರಿಂದ ಹಣ ಸಂಗ್ರಹಿಸಿ ಕೊಡುವಂತಹ ಸ್ಥಿತಿ ಇರಲಿಲ್ಲ. ಆದರೆ ಸಜ್ಜನರ ಹೃದಯ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಮರುಗುತ್ತದೆ ಅಂತನ್ನೋದನ್ನೇ ನಾವಿಲ್ಲಿ ಕೊಂಚ ನೋಡಬಹುದಾಗುತ್ತೆ. ಇದು ಸ್ವಲ್ಪ ವಿಚಾರಣೀಯವಾದಂತಹ ಅಂಶ ಕೂಡ. ಸಾಧು ಸಜ್ಜನರು ಅಂತ ಹೇಳ್ತಕ್ಕಂಥವರು, ನಿಜವಾದ ಅರ್ಥದಲ್ಲಿ ಸಾಧು ಸಜ್ಜನರು ಅಂತ ಹೇಳ್ತಕ್ಕಂಥವರು ಎಲ್ಲೆಲ್ಲಿ ಇರ್ತಾರೋ ಅವರೆಲ್ಲರೂ ಕೂಡ ಇತರ ಸಾಧು ಸಜ್ಜನರಿಗಾಗಿ ಮರುಗುತ್ತಾರೆ. ಹೃದಯ ರಾಮ ಇವರಿಗೆ ತೊಂದರೆ ಕೊಟ್ಟದ್ದು ನಿಜವಾದರೂ ಕೂಡ ಸೇವೆ ಮಾಡಿದಷ್ಟು ಅಂಶದಲ್ಲಿ ಅವನು ಸಜ್ಜನನೇ. ಶ್ರೀರಾಮಕೃಷ್ಣರಿಗೆ ಸೇವೆ ಮಾಡಿದಂತಹ ಒಂದು ಸೌಭಾಗ್ಯ ಅವನಿಗೆ ಸಿಕ್ಕಿದೆ ನೋಡಿ, ಅದನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ. ಅಂತೂ ಸೇವಾಕರ್ತರಿಗೆ ಯಾವುದೇ ಬಗೆಯ ಅನಾನುಕೂಲ ಆಗಬಾರದು, ಅವರಿಗೆ ಒಂದಿಷ್ಟು ಲೌಕಿಕ ಅನುಕೂಲಗಳು ದೊರಕುತ್ತಾ ಇರಬೇಕು ಅಂತ ಹೇಳತಕ್ಕಂತಹ ಶ್ರೀರಾಮಕೃಷ್ಣರ ಸಂಕಲ್ಪವನ್ನು ನಾವು ಇಲ್ಲಿ ಭಾವಿಸಿ ನೋಡಬೇಕು. ರಾಮಕೃಷ್ಣಾಶ್ರಮ ಇಲ್ಲಿ, ದೇವಸ್ಥಾನಗಳು ಅಲ್ಲಲ್ಲಿ, ಇನ್ನು ಬೇರೆ ಬೇರೆ ಧರ್ಮ ಸಂಸ್ಥೆಗಳು ಎಲ್ಲೆಲ್ಲಿ ಬಾಯಿ ಮುಚ್ಚಿಕೊಂಡು ಸೇವಾಕರ್ತರು ಎಷ್ಟೋ ಜನ ಸೇವೆ ಮಾಡ್ತಾ ಬರ್ತಾರೋ ಆ ಸೇವಕರ ಸೇವೆ ಮಾಡೋದಕ್ಕೆ ಬಾಕಿ ಉಳಿದವರು ಮುನ್ನುಗ್ಗಬೇಕು ಅಂತನ್ನುವ ಸಂಕೇತ ನಮಗೆ ಸಿಗುತ್ತೆ. ಹಿಂದಿನ ಕಾಲದಲ್ಲಿ ಬಹಳ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಅಲ್ಲಿ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಎಂತೆಂತಹ ದೊಡ್ಡ ದೇವಸ್ಥಾನಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಆ ಕಲ್ಲುಗಳನ್ನ ದೊಡ್ಡ ದೊಡ್ಡ ಕಲ್ಲುಗಳ ತೊಲೆಗಳು ಆಕಾಶದ ಎತ್ತರಕ್ಕಿರತಕ್ಕಂತಹ ದೇವಸ್ಥಾನದ ತೊಲೆಯಾಗಿ ಮೇಲ್ಗಡೆ ಹೋಗಿ ಸೇರಿಕೊಳ್ಳಬೇಕಾದ್ರೆ ಅವುಗಳನ್ನು ಯಾವ್ದಾವುದೋ ಊರಿಂದ ತರಬೇಕಾಗಿತ್ತು. ಆ ಕಲ್ಲುಗಳನ್ನು ಆ ದೇವಸ್ಥಾನದ ಸುತ್ತಮುತ್ತ ನೋಡಿದ್ರೆ ಯಾವ ಬಂಡೆಯೂ ಕೂಡ ಕಾಣೋದಿಲ್ಲ. ಅಂದಮೇಲೆ ಯಾವ್ದಾವುದೋ ಊರಿನಿಂದ ತಂದಿರಬೇಕಾಗುತ್ತೆ. ಅವರೆಲ್ಲ ಹೇಗೆ ತಂದಿರ್ತಾರೆ ಅದನ್ನ ಅಂತಂದ್ರೆ ಜನಗಳ ಮೂಲಕವೇ ಹೊತ್ತು ತರಬೇಕು. ಅದನ್ನ ಉಪಾಯವಾಗಿ ಸನ್ನೆಯ ಮೂಲಕ ತರ್ತಾರೆ. ನಾನು ಒಂದ್ ಕಡೆ ಕೇಳಿದೆ, ರಾಜರು ರಾಜರ ಪತ್ನಿಯರಾದಂತಹ ರಾಣಿಯರು ಈ ಕಲ್ಲುಗಳನ್ನ ಪ್ರಯಾಸದಿಂದ ಬಿಸಿಲಿನಲ್ಲಿ ಹೊತ್ಕೊಂಡು ಬರ್ತಿರುವ ಹಾಗೆ ಬೆವರು ಸುಸ್ತು ಆಯಾಸ, ಅದರ ಪರಿಹಾರಕ್ಕೆ ಈ ರಾಜರೇ ಅವರಿಗೆ ಬೀಸಣಿಗೆ ಹಿಂದೆ ಗಾಳಿ ಹಾಕ್ತಾ ಇದ್ರಂತೆ. ಅವರಿಗಾಗಾಗ ನೀರು ಪಾನೀಯಗಳು ತಂಪು ಪಾನೀಯಗಳನ್ನ ಅವರೇ ಒದಗಿಸಿಕೊಡ್ತಾ ಇದ್ರಂತೆ. ಅವರ ಸೇವೆಯನ್ನು ಇವರು ಮಾಡ್ತಾರೆ. ಈ ಒಂದು ವರ್ತಮಾನವನ್ನು ನಾನು ಕೇಳಿದೆ. ಎಷ್ಟೋ ಸಲ ನನಗನ್ನಿಸ್ತದೆ ಈ ಟಾರ್ ರೋಡ್ಗಳಲ್ಲಿ ಟಾರ್ ಹಾಕುವಾಗ ಆ ಗುಂಪಿನ ಮಧ್ಯೆ ನಿಂತು ಎಷ್ಟೋ ಸಲ ನನಗನ್ನಿಸ್ತದೆ ಅವರಿಗೆಲ್ಲ ಬ್ರೆಡ್ಡು ಬನ್ನು ಆಮೇಲೆ ಶರ್ಬತ್ತು ಇತ್ಯಾದಿ ಕೊಡ್ತಾ ನಿಲ್ಬೇಕು ನನಗೆ ಅಂತ ಮನಸ್ಸಾಗುತ್ತೆ. ಎಷ್ಟೋ ಸತಿ ನಿಂತು ಮಾಡಲೂಬೇಕು ಒಂದ್ಸತಿ ಅಂತ ಮನಸ್ಸು ಉಂಟು ನನಗೆ. ಭಗವಂತ ಯಾವಾಗ ನಡೆಸ್ತಾನು ಗೊತ್ತಿಲ್ಲ. ಈ ತರದ ಹುಚ್ಚು ಹುಚ್ಚು ಆಸೆಗಳು ಬೇಕಾದಷ್ಟಿವೆ ನನ್ನ ಹತ್ರ. ಕೈಯಾರೆ ನಾವೇ ಕೊಡಬೇಕು ಸನ್ಯಾಸಿಗಳು, ಆಮೇಲೆ ಬಾಕಿ ಉಳಿದ ಜನಗಳು ಕೂಡ ಕೊಡಬೇಕು. ಎಂಥ ಕಷ್ಟ ಅದು. ಯಾವ ಪಂಚತಪಾಗ್ನಿಗೆ ಅದು ಕಡಿಮೆ, ಅಲ್ಲಿ ತಪಸ್ಸು ತಿರತಕ್ಕಂಥ ಭಾವನೆ ಇಲ್ಲ. ಕೇವಲ ಭೋಗಕ್ಕಾಗಿ ಜೀವನಕ್ಕಾಗಿ ಅವರು ಮಾಡ್ತಾ ಇದ್ದಾರೆ ಅಂತನೋ ಕಾರಣದಿಂದ ಅದೊಂದು ಕೂಲಿ ಅಂತ ಕರೆಯಲ್ಪಡ್ತಾ ಇದೆ ಬಿಟ್ರೆ, ಆದರೆ ನಾವೆಲ್ಲ ಸುಖವಾಗಿ ಹೋಗೋದಕ್ಕೆ ರಸ್ತೆನಲ್ಲಿ ಅವರು ಪಡ್ತಕ್ಕಂಥ ಶ್ರಮ, ಎಷ್ಟೇ ದುಡ್ಡು ಕೊಟ್ಟರೂ ಕೂಡ ಆ ಶ್ರಮವನ್ನು ಪಡೋದಕ್ಕೆ ಯಾರು ಸಿದ್ಧವಾಗಿದ್ದಾರೆ? ಆ ಶ್ರಮ ಅಮೂಲ್ಯವಾದದ್ದು. ಅದನ್ನು ನಾವು ಭಾವಿಸಬೇಕು, ಪರಿಭಾವಿಸಬೇಕು. ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡಬೇಕು. ನಾವು ಈಗಾಗಲೇನೇನೆ ಹಿಂದೆ ನಾನು ಕೆಲವು ಸೂಚನೆಗಳನ್ನು ಕೊಟ್ಟಂತೆ ದುರ್ಗಾ ಪೂಜೆ ತರತಕ್ಕಂಥದ್ದು ಕೇವಲ ವಿಗ್ರಹ ಇಟ್ಟು ಪೂಜೆ ಮಾಡಿ ಎಷ್ಟು ಮಾಡಿದೀವೋ ಏನ್ ಪ್ರಯೋಜನ? ಜೀವಂತ ದುರ್ಗೆಯರನ್ನ ಆರಾಧಿಸಬೇಕು ನೀವು. ಎಷ್ಟೋ ಜನ ಬಡ ಮಹಿಳೆಯರು ಮುತ್ತೈದೆಯರು ಒಳ್ಳೊಳ್ಳೆಯವರೆಲ್ಲ ಇರ್ತಾರೆ, ಅವರನ್ನೆಲ್ಲ ಕರೆತಂದು ಅವ್ರು ಮೊದಲೇ ಸ್ನಾನ ಮಾಡಿಸಿ ಬಟ್ಟೆ ಉಡಿಸಿ ಶುಚಿಯಾದಂತ ಹೊಸ ಬಟ್ಟೆಯನ್ನ ಕೊಟ್ಟು ಉಡಿಸಿ ಅವರಿಗೆ ಪಂಚಭಕ್ಷ ಪರಮಾನ್ನವನ್ನ ಕೈಯಾರೆ ಬಡಿಸಿ ಪೂಜೆ ಮಾಡಬೇಕು. ಆ ಮೂಲಕ ನಿಜವಾದ ದುರ್ಗಾ ಪೂಜೆ ಆಗುತ್ತೆ ಅಂತನೋ ಮಾತನ್ನು ಹೇಳಿದ್ದನ್ನ ಕೆಲವರು ತಗೊಂಡು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಾವು ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ದೀನ ದೇವೋಭವ ದಲಿತ ದೇವೋಭವ ಅಂತ ಹೇಳುವುದಕ್ಕಿಂತ ಈ ಕಾರ್ಮಿಕ ದೇವೋಭವ ಅಂತ ನಾವು ವಿಶೇಷವಾಗಿ ಹೇಳಬೇಕಾಗಿದೆ. ಇನ್ನೊಂದು ಮಾತ್ರ ನಾನು ಆ ವಿದ್ಯಾರ್ಥಿ ಒಂದು ಪತ್ರ ಅಂತ ಪುಸ್ತಕದಲ್ಲಿ ಬರೆದಿನಿ, ಸಜ್ಜನ ದೇವೋಭವ ವಿದ್ಯಾರ್ಥಿ ದೇವೋಭವ ಅಂತ. ಅವ್ರನ್ನ ದೇವರಾಗಿ ಭಾವಿಸಿ ಅವ್ರನ್ನ ಆರಾಧಿಸಬೇಕು, ಅವರಿಗೆ ಬೇಕಾದ ಅನುಕೂಲತೆಗಳನ್ನೆಲ್ಲ ಮಾಡಿ ಅವರೆಲ್ಲ ಸುಖವಾಗಿ ಇರುವಂತೆ ನೋಡ್ಕೊಳ್ಬೇಕು ನಾವು ಅಂತ. ಅದೇ ಆರಾಧನೆ ಅಂತ ಹೇಳಿದ್ರೆ ಇನ್ನೇನಿಲ್ಲ, ದೇವರಿಗೂ ಕೂಡ ಬಗೆ ಬಗೆ ಅದನ್ನು ಒದಗಿಸಿಕೊಡೋದಿಲ್ವಿ. ಅದೇ ರೀತಿಯಲ್ಲಿ ಇಲ್ಲಿ ಆ ಕಾರ್ಮಿಕರು ಯಾರ್ಯಾರು ಕೆಲಸ ಮಾಡ್ತಾರೋ ಅವರಿಗೆ ಮಾತ್ರ ಸರಿಯಾಗಿ ಕೊಡಲೇಬೇಕು. ಅವರು ತಿಂದುಂಡು ಪುಷ್ಟಿಯಾಗಿ ಬೆಳಿಬೇಕು, ಆದರೆ ಕುಡುಕರಿಗೆ ಮಾತ್ರ ಕೊಡಬಾರದು. ಎಷ್ಟು ಕೊಟ್ಟರು ಕುಡ್ದಾಗ್ಬಿಡ್ತಾರವ್ರು, ಅದಕ್ಕೆ ಆದಿ ಅಂತೇ ಇಲ್ಲ. ಆದರೆ ಯಾರು ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ದಾರೋ ಅಂತಹ ಕಾರ್ಮಿಕರಿಗೆ ಕೂಲಿಗಳಿಗೆ ಅವ್ರನ್ನ ದೇವರು ಅಂತ ಭಾವಿಸಿ ಅವ್ರನ್ನ ಕೊಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದ ಬೆನ್ನೆಲುಬು ಅವರೇನೆ. ಬುದ್ಧಿವಂತರು ಸಾಧುಸಂತರು ಇವರೆಲ್ಲ ಸಮಾಜದ ಅಥವಾ ರಾಷ್ಟ್ರದ ಮುಕುಟಪ್ರಾಯರಿರಬಹುದು, ಕಿರೀಟ ಇರಬಹುದು. ಆದರೆ ಈ ಕಾರ್ಮಿಕರು ಕೂಲಿಗಳು ಅಂತ ಹೇಳ್ತಕ್ಕಂಥವರು ನಮ್ಮ ದೇಶದ ಬೆನ್ನೆಲುಬು. ಅವರು ಕೆಲಸ ಮಾಡಿದ್ರೆ ಮಾತ್ರವೇ ನಮ್ಮ ಸಮಾಜ ಚೆನ್ನಾಗಿ ನಡೀತದೆ. ಆದ್ರಿಂದ ಅವ್ರನ್ನೆಲ್ಲ ಬಹಳ ಕನಿಕರದಿಂದ ನೋಡಿಕೊಳ್ಬೇಕು. ಅದರಲ್ಲೂ ಯಾರು ರಾಮಕೃಷ್ಣರ ಭಕ್ತರು, ರಾಮಕೃಷ್ಣಾಶ್ರಮದ ಭಕ್ತರು, ಅವರು ಮಾತ್ರ ಕೂಲಿಗಳ ಹೊಟ್ಟೆ ಮೇಲೆ ಹೊಡಿಲೇಬಾರದು. ಚೆನ್ನಾಗಿ ಹೊಟ್ಟೆಗೆ ಕೊಡಬೇಕು, ಆದರೆ ಬೆನ್ನಿನಿಂದ ತೆಗಿಬೇಕು. ಅವರು ಕೂಲಿಗಳೇ ಎಂದೆಂದಿಗೂ ಕೂಲಿಗಳ ಅವರೇನು ದಿವ್ಯಜ್ಞಾನಿಗಳಾಗುವವರಲ್ಲ, ಬಡದು ಕೆಲಸ ಮಾಡಿಸ್ಬೇಕು, ಆದರೆ ಹೊಟ್ಟೆಗೆ ಮಾತ್ರ ಕೊಲ್ಲಾಗಬಾರದು. ಇದು ಬಹಳ ಮುಖ್ಯವಾದಂತಹ. ಇಲ್ಲಿ ಶ್ರೀರಾಮಕೃಷ್ಣರು ಆ ಹುರಿದುಗೆ ಏನಾರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಾನೇ ಶ್ರೀಮಂತನ ಕೇಳೋದಕ್ಕಾಗತ್ತೆ, ಅದಕ್ಕೆ ನಾನು ಹೇಳುದು ಕೇಳಿ ಬಂದಂತ ಹಣ ಮೃತ, ಕೇಳದೆಯೇ ತಾವಾಗಿಯೇ ತಂದು ಕೊಡ್ತಕ್ಕಂತಹ ಹಣ ಅಮೃತ. ಅದರಿಂದ ಅಮೃತೋಪಮವಾದಂತಹ ಕಾರ್ಯಗಳು ಆಗುತ್ತವೆ. ಗುಟ್ಟಾಗಿ ಎಷ್ಟೋ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ವಿಷಯಗಳನ್ನ ಬಹಿರಂಗವಾಗಿ ಸೇವೆ ಮಾಡೋದು ಸಾಧ್ಯ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಕೊಡ್ತಾರೆ ಅಂತ ಗೊತ್ತಾದ್ರೆ ಸಾಕು, ಬಂದ್ರಯ ಹಿಂಡು ನಾವೆಲ್ಲಿಂದ ಕೊಡೋದು. ಒಂದ್ಸರ್ತಿ ಹುಡುಗರಿಗೆ ಚಾಕ್ಲೇಟ್ ಕೊಡಕ್ ಶುರು ಮಾಡಿದೆ ನಾನು. ಸುಮ್ಮನೆ ಶಾಲೆಯ ಮಕ್ಕಳು ಮಾವಿನಕಾಯಿ ಕದಿಯಕ್ಕೆ ಬಂದಿದ್ರು, ಅದಕ್ಕೋಸ್ಕರ ನಾನು ಅವರಿಗೆ ಚಾಕ್ಲೇಟ್ ಕೊಟ್ಟೆ, ಮಾವಿನಕಾಯಿ ಕದಿಯೋದು ಬಿಡಲಿ ಅಂತ. ಹುಡುಗರು ಬಹಳ ಆನಂದದಿಂದ ಬಂದರು. ಬೆಳಿಗ್ಗೆ ಬಂದು ನಮಸ್ಕಾರ ಮಾಡಿ ಸ್ವಾಮೀಜಿ ಚಾಕ್ಲೇಟ್ ಕೊಡ್ತಾರೆ ಅಂತ ಇನ್ನು 8 ಮಕ್ಕಳನ್ನ, ಇನ್ನು 108 ಮಕ್ಕಳನ್ನ, ಇನ್ನು 1008 ಮಕ್ಕಳನ್ನು ಕರ್ಕೊಂಡು ಬಂದರು. ತಿಂಗಳ ತಿಂಗಳ ಸುಮಾರು 3,000 ರೂಪಾಯಿ ಅಷ್ಟು ಖರ್ಚಾಯಿತು. ಆಮೇಲೆ ನನಗೆ ಏನಪ್ಪ ಕೆಲಸ ತಿಂಗಳ ತಿಂಗಳ ಮಧ್ಯೆ ಮಧ್ಯೆ ಅಂತಂದ್ರೆ ಸ್ವಲ್ಪ ಹಣ ಕೊಡಿ, ಸ್ವಲ್ಪ ಹಣ ಕೊಡಿ ಅಂತ ಕೇಳು, ಕೆಲಸ ಬಂದ್ಬಿಡ್ತು ನನಗೆ. ಅಷ್ಟೇ ಅಲ್ಲದೇನೆ ಈ ಹುಡುಗರು ಇಷ್ಟೊಂದು ಪ್ರೀತಿಯಿಂದ ಭಕ್ತಿಯಿಂದ ಎಷ್ಟು ಪ್ರೀತಿಯಿಂದ ಬರ್ತಾರೆ ಅವರು. ಏನೋ ಒಂಚೂರು ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಅದು ಎಂತ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ, ನಿಷ್ಕಲ್ಮಶವಾದ ಪ್ರೀತಿ. ಇದೇ ತರ ಒಂದು ವರ್ಷ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ ಅವರೆಲ್ಲ ಎಷ್ಟು ಒಳ್ಳೆ ಮಕ್ಕಳಾಗುತ್ತವೆ. ಯಾಕಂದ್ರೆ ಸಾಧು ಸಂಪರ್ಕ ನೋಡಿ, ಕೊನೆಗೆ ಅವರಿಗೆ ಸಿಗ್ತಕ್ಕಂತಹದ್ದು ಚಾಕ್ಲೇಟ್ ಆದರೂ ಕೂಡ ಆಗತಕ್ಕಂತಹದ್ದು ಸಾಧು ಸಂಪರ್ಕ ಅಲ್ವೇ ಅಂತಂದ್ಬಿಟ್ಟದ್ದಕ್ಕೆ ಕೊಡ್ತಾ ಬಂದ್ರೆ. ಜೊತೆನಲ್ಲಿ ಕೆಲವು ತೀರಾ ಬಡ ಹುಡುಗರು, ಆದ್ರಿಂದ ನಾನು ಅವರಿಗೆ ಕೆಲವು ಎಕ್ಸೈಸ್ ಪುಸ್ತಕ ಕೊಡೋಣ ಅಂತ ಮನಸ್ಸಾಯ್ತು. ಕೊಟ್ಟೆ ಕೊಟ್ಟೆ ಕೆಟ್ಟೆ. ಏನಾಯ್ತು ಅಂತ ಹೇಳಿದ್ರೆ ಆ ಬಡ ಹುಡುಗರು ಆ ಬೀದಿ ಜನಗಳಿಗೆಲ್ಲ ಹೇಳ್ಬಿಟ್ಟು ಸ್ವಾಮಿಗಳು ಪುಸ್ತಕ ಕೊಡ್ತಾರೆ ಅಂತ. ಆ ಹುಡುಗರು ಮಾತ್ರ ಇಲ್ಲ, ಹುಡುಗರ ಅಪ್ಪ ಅಂದ್ರು, ಅಮ್ಮಂದ್ರು, ಅಜ್ಜಿ ಅಂದ್ರು, ಬಳಗದವರು ಎಲ್ಲ ಬಂದು ಅಲ್ಲಿ ಆ ವಿಧಾನಸೌಧದ ಮುಂದೆ ಕೂತಿರ್ತಾರಲ್ಲ, ಆ ರೀತಿಯಲ್ಲಿ ಕೂತ್ಬಿಟ್ರು ಅಲ್ಲಿ ದೇವ ನಮ್ಮ ಬಿಡ ಕಟ್ಟದಿ. ಆ ಸೇವೆ ನಮ್ಮ ಸಾವಿಗೆ ಕಾರಣವಾಯ್ತು, ಅಲ್ಲಿಗೆ ನಿಲ್ಲಿಸಿದ್ದಾಯ್ತು ಅದನ್ನ, ಇನ್ನು ನಂಬಿಕೆಯಲ್ಲಿ ಆಗೋದಿಲ್ಲ. ಆದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಉಪಾಯವಾಗಿ ಮಾಡಬೇಕು, ಗುಟ್ಟಾಗಿ ಮಾಡಬೇಕು. ಯಾವಾಗ ಗುಪ್ತವಾಗಿ ಮಾಡ್ತೇವೋ ಅದು ಶಕ್ತವಾಗಿರುತ್ತೆ, ಸಜ್ಜನರಿಗೆ ಮಾತ್ರ ಹೋಗಿ ತಲುಪುವಂತಾಗ್ತದೆ. ಇಲ್ಲದ್ರೆ ಯಾರಂದ್ರೆ ಬಂದ್ರು ಅವರಿಗೆ ಕೊಡುವ ಹಾಗೆ ಆಗ್ಬಿಡುತ್ತೆ ನೋಡಿ. ಆಗ ನಾನು ಕಲಿತೆ ಒಂದು ಪಾಠವನ್ನ, ಗುಪ್ತವಾಗಿ ಮಾಡಬೇಕು, ಗುಪ್ತವಾಗಿ ಮಾಡಬೇಕು. ಸಜ್ಜನರನ್ನ ಸದುಪಯೋಗ ಪಡಿಸಿಕೊಳ್ಳಬಲ್ಲವರನ್ನ ಮಾತ್ರ ಗುರುತಿಸಿ ಅವರಿಗೆ ಕೊಡಬೇಕು. ಆ ಮೂಲಕ ಅಂತಂತ ಸಜ್ಜನರಾದಂತಹ ಕಾರ್ಮಿಕರನ್ನ, ಕೂಲಿಗಳನ್ನ, ಹಿಂದುಳಿದ ಜನರನ್ನ ಮೇಲ್ತರಬೇಕು. ಸಜ್ಜನರು, ಸಮರ್ಥರು, ಸದ್ಭಾವವಂತರು ಅಂತವ್ರನ್ನ ಹುಡುಕಿ ಹುಡುಕಿ ಮಾಡಬೇಕು. ಇದೊಂದು ಹೊಸ ಸೇವಾ ವಿಧಾನವನ್ನ ನಾನು ಕಂಡುಕೊಂಡದ್ದು, ನಿಮ್ಮ ಮುಂದೆ ಅದನ್ನು ಹೇಳಿಟ್ಬಿಟ್ಟೆ. ಯಾತಕ್ಕೆ ಅಂತ ಹೇಳಿದ್ರೆ ನೀವು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಮಾಡಬಹುದು ನೋಡಿ. ಅದಕ್ಕೋಸ್ಕರ ಅಂತ ಹೇಳಿ ಶ್ರೀರಾಮಕೃಷ್ಣರು ಆ ಹೃದಯರಾಮನಿಗೆ ಒಂದಿಷ್ಟು ಅನುಕೂಲ ಆದರೆ ಒಳ್ಳೆಯದು ಅಂತನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ರ ಹಿನ್ನೆಲೆಯಲ್ಲಿ ಇರುವಂತಹ ಭಾವನೆಯನ್ನ ನಾವು ಸ್ವಲ್ಪ ಹಂಚಿಕೊಂಡು ಈ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.